ಕಾರ್ಯಕ್ರಮ ನೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಶರಣಬಸಪ್ಪ ಎಸ್ ದೇಶ್ಮುಖ್ ಅಂತ. ಸಹ ಪ್ರಾಧ್ಯಾಪಕನಾಗಿ ಕೃಷಿ ಕೀಟಶಾಸ್ತ್ರ ವಿಭಾಗ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಅಡಿಕೆ ನಮ್ಮ ರಾಜ್ಯದ ಅಥವಾ ಮಲೆನಾಡಿನ ಅತ್ಯಂತ ಪ್ರಮುಖವಾದಂತಹ ಒಂದು ವಾಣಿಜ್ಯ ಬೆಳೆ. ಈ ಬೆಳೆಗೆ ಸಾಕಷ್ಟು ಕೀಟ ಪೀಡೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಬೇರು ಹುಳು ಆಗಿರಬಹುದು, ಅಥವಾ ಹಿಂಗಾರ ತಿನ್ನುವ ಹುಳು ಆಗಿರಬಹುದು, ಅಥವಾ ಕೆಂಪು ತಿಗಣೆ ಆಗಿರಬಹುದು, ಅಥವಾ ಕಜ್ಜಿ ತಿಗಣೆ ಅಂತ ಹೇಳ್ತೀವಿ. ಇವು ಪ್ರಮುಖವಾಗಿ ಅಡಿಕೆ ಬೆಳೆಯನ್ನು ಬಾಧಿಸತಕ್ಕಂಥ ಪ್ರಮುಖವಾದಂಥ ಕೀಟಪೀಡೆಗಳು. ಅದರಲ್ಲಿಯೂ ಸಹ ಇತ್ತೀಚಿನ ದಿನಗಳಲ್ಲಿ ಕಳೆದ 4-6 ವರ್ಷಗಳಿಂದ ಈಚೆಗೆ ಈ ಅಡಿಕೆಯಲ್ಲಿ ಹಿಂಗಾರ ತಿನ್ನುವ ಹುಳು ಅತ್ಯಂತ ಪ್ರಮುಖವಾದಂತಹ ಒಂದು ಕೀಟಪೀಡೆಯಾಗಿ ಕಾಣಿಸಿಕೊಳ್ತಾ ಇದೆ. ಅದರಲ್ಲಿಯೂ ಸಹ ಈ ಚನ್ನಗಿರಿ ಭಾಗ ಆಗಿರಬಹುದು, ಅಥವಾ ಶಿವಮೊಗ್ಗದ ಕೆಲವು ಭಾಗಗಳಲ್ಲಿ ಎಲ್ಲಿ ನಮ್ಮ ಅಡಿಕೆ ಬೆಳೆ 8-10 or 12 ವರ್ಷಗಳವರೆಗೆ ಏನಿರ್ತದೆ, ಆ ಸಂದರ್ಭದಲ್ಲಿ ಈ ಹಿಂಗಾರ ತಿನ್ನುವ ಹುಳು ಬಹಳ ಪ್ರಮುಖವಾದಂತಹ ಒಂದು ಕೀಟಪೀಡೆಯಾಗಿ ಇತ್ತೀಚಿನ ದಿನಗಳಲ್ಲಿ ಅಲ್ಲಲ್ಲಿ ಕಾಣಿಸಿಕೊಳ್ತಾ ಇದೆ. ಈ ಒಂದು ಹೆಸರೇ ಹೇಳುವ ಹಾಗೆ ಹಿಂಗಾರು ತಿನ್ನುವ ಹುಳು ಏನ್ ಮಾಡ್ತದೆ, ಇದರ ಒಂದು ಹಾವಳಿಯನ್ನು ನೋಡಿದಾಗ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಿಂದ ಪ್ರಾರಂಭವಾಗಿ ಜಾನ್ವರಿ ಫೆಬ್ರವರಿ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಇದನ್ನು ಕಾಣಿಸಿಕೊಳ್ಳುತ್ತದೆ. ನಂತರ ಮೇ ಜೂನ್ ತಿಂಗಳಲ್ಲಿ ಅತ್ಯಂತ ಕಡಿಮೆಯಾಗಿ ಇದರ ಒಂದು ಹಾವಳಿಯನ್ನು ನಾವು ನೋಡಬಹುದು. ಹೆಸರೇ ಹೇಳುವ ಹಾಗೆ ಹಿಂಗಾರವನ್ನು ಸಂಪೂರ್ಣವಾಗಿ ಹಾನಿ ಅಂತಂದರೆ ಹಾಳು ಮಾಡ್ತದೆ. ಈಗ ನೀವು ಒಳ್ಳೆಯ ಸಿಂಗಾರ ಮತ್ತು ಬಾಧೆ ಒಳಗಾದಂತಹ ಒಂದು ಹಿಂಗಾರ ಅಥವಾ ಸಿಂಗಾರವನ್ನು ಬಹಳ ಸುಲಭವಾಗಿ ನೀವು ವಿಂಗಡಣೆ ಮಾಡಬಹುದು. ಬಾಧೆಗೊಳಗಾದಂತಹ ಹಿಂಗಾರ ಅಥವಾ ಸಿಂಗಾರವು ಪೂರ್ತಿ ಕೂಡಿರ್ತದೆ, ಅದು ಅರಳಿರದಿಲ್ಲ. ನೀವು ಅದನ್ನು ತೆಗೆದು ನೋಡಿದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಕಪ್ಪು ಬಣ್ಣದ ಹುಳುಗಳನ್ನು ನೀವು ಕಾಣ್ತೀರಾ. ಸೊ ಅದು ಒಂದು ಈ ಅಡಿಕೆಯಲ್ಲಿ ಹಿಂಗಾರ ತಿನ್ನುವ ಹುಳು ಅಂತ ಹೇಳ್ಬೋದು. ಒಂದು ಸಲ ನಮ್ಮ ಹಿಂಗಾರವನ್ನು ಸೇರಿಕೊಂಡು ತಿನ್ನಲಿಕ್ಕೆ ಪ್ರಾರಂಭ ಮಾಡಿದರೆ ಆ ಹಿಂಗಾರ ಅಥವಾ ಸಿಂಗಾರ ಪೂರ್ತಿ ಹಾಳಾಗಿ ಹೋಗ್ತದೆ. ಯಾಕೆ ಅಂತಂದರೆ ಇದು ಒಂದು ಎಕಾನಮಿಕ್ ಪಾರ್ಟ್ ಅಂತ ಹೇಳ್ಬೋದು. ಸೊ ಹಿಂಗಾರ ಹಾನಿಗೊಳಗಾಯಿತು ಅಂತಂದರೆ ಅಷ್ಟು ಪ್ರಮಾಣದಲ್ಲಿ ನಮ್ಮ ಇಳುವರಿ ಕಡಿಮೆ ಆಗ್ತದೆ. ಸೊ ಈ ಹಿಂಗಾರಗಳನ್ನು ಉಳಿಸಿಕೊಳ್ಳೋದು ಬಹಳ ಪ್ರಮುಖವಾದಂಥದ್ದು. ಆದಷ್ಟು ತಮ್ಮ ತೋಟಗಳಿಗೆ ಹೋದಾಗ ಈ ಹಿಂಗಾರಗಳು ಬಾಧೆಗೊಳಗಾಗಿದ್ದವೋ ಅಥವಾ ಇಲ್ಲ ಅನ್ನೋದನ್ನು ತಾವು ಗುರುತಿಸಬಹುದು. ಎಲ್ಲೋ 1% ಅಥವಾ 1% ಅಥವಾ 2% ಇದ್ದಾಗ ಯಾವುದೇ ಹತೋಟಿ ಕ್ರಮಗಳು ಬೇಕಾಗಿರೋದಿಲ್ಲ. ಸುಮಾರು 10% ಹೆಚ್ಚು ಹಿಂಗಾರಗಳು, 10% ಅಂತಂದರೆ 100 ಹಿಂಗಾರಗಳಲ್ಲಿ 10 ಹಿಂಗಾರಗಳು ಬಾಧೆಗೊಳಗಾಗಿದ್ದರೆ ನಾವು ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವುದು ಬಹಳ ಪ್ರಮುಖವಾದಂಥದ್ದು. ಆದಷ್ಟು ಹಿಂಗಾರಗಳು ಇನ್ನೂ ಅರಳಿರುವುದಿಲ್ಲ ಅಥವಾ ಓಪನ್ ಆಗಿರಲಿಲ್ಲ ಅಂತಂದರೆ ಜಸ್ಟ್ ತಾವು ಒಂದು ಕೋಲಿನಿಂದ ಜಸ್ಟ್ ಬಡಿದು ಅವುಗಳನ್ನು ಓಪನ್ ಮಾಡಬಹುದು. ಅದು ರೈತರು ಸಾಮಾನ್ಯವಾಗಿ ಇದನ್ನು ಅನುಸರಿಸ್ತಾ ಇದ್ದಾರೆ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಹಾಗೆ ಹಾಳಾಗಿದ್ದ ಹಿಂಗಾರಗಳನ್ನು ತೆಗೆದು ನಾಶಪಡಿಸುವುದು ಬಹಳ ಪ್ರಮುಖವಾದಂಥದ್ದು. 1-2 ಹಿಂಗಾರಗಳು ಬಾಧೆಗೊಳಗಾಗಿದ್ದರೆ ಅಂಥವುಗಳನ್ನು ತೆಗೆದು ನಾಶಪಡಿಸುವುದು ಬಹಳ ಮುಖ್ಯವಾದದ್ದು. 10% ಹೆಚ್ಚು ಹಿಂಗಾರಗಳು ಈ ಒಂದು ಕೀಟದ ಬಾಧೆಗೆ ತುತ್ತಾಗಿದ್ದರೆ ನಾವು ಸಿಂಪರಣಾ ಕ್ರಮಗಳನ್ನು ಅನುಸರಿಸುವುದು ಬಹಳ ಪ್ರಮುಖವಾದಂಥದ್ದು. ಅದಕ್ಕೆ ನಾವು ಕೀಟನಾಶಕಗಳಾದಂತಹ ಲ್ಯಾಂಡಾ ಸೈಲೋತ್ರಿನ್ 5EC 1 mL ಪ್ರತಿ ಲೀಟರ್ ನೀರಿಗೆ, ಅಥವಾ ಫಿನಾಲ್ಫಾಸ್ 25EC 2 mL ಪ್ರತಿ ಲೀಟರ್ ನೀರಿಗೆ ಹಾಕಿ ಚೆನ್ನಾಗಿ ಹಿಂಗಾರಗಳನ್ನು ತೊಯ್ಯುವ ಹಾಗೆ ನಾವು ಸಿಂಪರಣೆ ಮಾಡೋದ್ರಿಂದ ಈ ಒಂದು ಕೀಟದ ಹಾವಳಿಯನ್ನು ಕಡಿಮೆ ಮಾಡಬಹುದು ಮತ್ತು ಉತ್ತಮ ಇಳುವರಿಯನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ಸಂಖ್ಯೆ 9448238571. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಏನೇ, ನಾನು ನಮ್ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೆ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ. 8 7 8 7 0 0 0 0 1 0 1 4 2 4 2 4 2 4 2 ಇರೋ ಒಂದ್ ನಿಮಿಷ ಈಗಲೇ ಫೋನ್ ಮಾಡ್ಬಿಡ್ತೀನಿ 8 7 0 0 0 1 4 2 4 2 ಅಷ್ಟೇ ಸುಲಭ. ಈಗ ಕೇಳಿ ಆಕಾಶವಾಣಿ. ಕೃಷಿ ಬೆಳಕು. ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಸ್ವಸಹಾಯ ಗುಂಪುಗಳು ಮಹಿಳಾ ಸಬಲೀಕರಣ ಕುರಿತು ಮಾತುಕತೆ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮೇಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮೇಲೆ. ಅಂದಾದ ಚಂದಾದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಸಂಘ ಸೇರೋಣ ಬಾರೇ ಮಹಿಳೆಯರೆಲ್ಲ ನಾವು, ರಂಗವ್ವ ನಿಂಗವ್ವ ಮ್ಯಾಗ್ಲಟ್ಟಿ ಮಲ್ಲವ್ವ, ಸಂಘ ಸೇರೋಣ ಬಾರೇ. ಓ ಸಂಘ ಸೇರೋಣ ಬಾರೇ, ಓ ಸಂಘ ಸೇರೋಣ ಬಾರೇ. ಓ ಸುಮಕ್ಕ ಬಾರವ ಇಲ್ಲಿ, ಅದೇನು ಸಂಘದ ಹೆಣ್ಣು ಮಕ್ಳು ಕಟ್ಕೊಂಡು ಸಂಘ ಸಂಘ ಅಂತ ಓಡಾಡ್ತಿ, ಬಾರವ ಒಂದ್ ಸ್ವಲ್ಪವಾ. ಏನ್ ಮಾಡರ್ ಶೋಭಕ್ಕ, ನಿನ್ನಂಗ್ ನಾನ್ ಸುಮ್ಮ ಕುಲ್ತ್ಕಂಡ್ರೆ ಆಗ್ತಿತ್ತೇನ್ ಶೋಭಕ್ಕ? ಓ ಶೋಭಕ್ಕ ಏನವ ಚೆನ್ನಾಗಿದೀಯಾ? ಅಗೋ ಕಂಠಣ್ಣು ಬಂದಂಗಾತು ಬಾ ಕಂಠಣ್ಣ. ನಮಸ್ಕಾರ ಹಿರಣ್ಣ. ಶೋಭಕ್ಕ ನಮಸ್ಕಾರ. ನಮಸ್ಕಾರ. ಏನ್ ಚರ್ಚೆ ಮಾಡ್ತಾ ಇದೀರಲ್ಲ ಸುಮಕ್ಕ? ಈ ಸಂಘದ ಹೆಣ್ಣು ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಓಡಾಡ್ತಿತ್ತಳಪ್ಪ, ಅದಕ್ಕೆ ಏನ್ ವಿಷಯ ಬಂದದ್ದು ಅಂತ ಕೇಳೋಣ ಅಂತ ಚರ್ಚೆ ಮಾಡ್ತಿದ್ದು. ಕಣ್ರಕ್ಕ ನಮ್ಮ ಮನೆಯಳು ಅದೇನು ಸಂಘ ಸಂಘ ಅಂತ ಓಡಾಡ್ತಾಳೆ ಸುಮ್ನ, ಅದೇನ್ ನನಗೆ ವಾಸಿ ಹೇಳ್ರವ್. ಈ ಸ್ವಸಹಾಯ ಸಂಘದವರು ಬ್ಯಾಂಕ್ನಾಗೆ ವ್ಯವಹಾರ ಮಾಡಕ್ ಹತ್ತಿದ ಮೇಲೆ ಗಂಡಸರಿಗೆ ಸಾಲನೇ ಕೊಡೋದ್ ಕಡಿಮೆ ಆಗಿತ್ತು ನೋಡಪ್ಪ. ಕರೆಕ್ಟ್. ಸಂಘದ ಹೆಣ್ಮಕ್ಳು ಅಂದ್ರೆ ಅದೆಷ್ಟು ಬೇಕಾದ್ರೂ ಸಾಲ ಕೊಡ್ತಾರೆ, ಗಂಡು ಮಕ್ಳಿಗೆ ಮಾತ್ರ ಕೊಡಲ್ಲ ನೋಡ್ಕಂಡ್ರಣ. ಹೌದು ಕಣಪ್ಪ, ಗಂಡು ಮಕ್ಳು ಅಂದ್ರೆ ದೂರ ಇರ್ತಾರೆ ಬ್ಯಾಂಕ್. ನೀವು ತಗೊಂಡ್ ಸಾಲವ ನೆಟ್ ತೀರ್ಸಿರ್ತಾನೆ ನಿಮಗ್ ಗಂಡಸ್ರಿಗೆ ಸಾಲ ಕೊಡ್ತಾರೆ, ನಾವು ತಗಂತೀವಿ ತೀರಿಸ್ತೀವಿ ಅದಕ್ಕೆ ನಮಗೆ ಸಾಲ ಕೊಡ್ತಾರೆ. ಸುಮಕ್ಕ ನಂದೊಂದು ಪ್ರಶ್ನೆ ಐತ್ ನೋಡು, ನಮ್ಮ ಬದುಕ್ನಾಗೆ ಈ ಹೆಣ್ಣು ಮಕ್ಳ ಸಂಘ ಕಟ್ಕೊಂಡು ಓಡಾಡ್ತಿದ್ದೀರಲ್ಲ, ನಮ್ ಮನೆಯಾಗ ಕೂಡ ಹೆಣ್ಣು ಮಕ್ಳಿದ್ದಾರೆ. ಈ ರೈತರು ಬದುಕು ಬಹಳ ಕಷ್ಟ ಐತಿ, ಸಂಘ ಕಟ್ಕೊಂಡು ಓಡಾಡ್ತಾ ಇದ್ರಲ್ಲ, ಇದರಿಂದ ಉಪಯೋಗ ಏನೈತೆ ನಮಗೆ ವಸಿ ಹೇಳು ಸುಮಕ್ಕ. ಹೌದೌದು ನೋಡ್ಕಂಟಣ, ಸ್ವಲ್ಪ ಗಮನ ಕೊಟ್ಟಿಲ್ಲಿ ಕೇಳ್ರಿಲ್ಲಿ. ಸರ್ಕಾರ ಸಂಜೀವಿನಿ ಯೋಜನೆ ಅಡಿ ಎಲ್ಲಾ ವರ್ಗದ ಬಡ ಮಹಿಳೆಯರ ಸಬಲೀಕರಣ ಮಾಡಿ ಗಟ್ಟಿಗೊಳಿಸಲು ಆರ್ಥಿಕ ಸ್ವಾವಲಂಬನೆ ಮೂಲಕ ಕುಟುಂಬವನ್ನು ಮೇಲೆತ್ತಲು ಉದ್ದೇಶದಿಂದ ಸ್ವಸಹಾಯ ಸಂಘಗಳ ರಚನೆ ಮಾಡಿ ಉಳಿತಾಯ ಸಾಲ ನೀಡಿಕೆ ಮರುಪಾವತಿ ಬ್ಯಾಂಕ್ ಲಿಂಕೇಜು ಬ್ಯಾಂಕ್ ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತೆ. ಅದರಿಂದ ಇವನ್ನ ಸೇರಿಸಿ ಒಂದ್ ಮೀಟಿಂಗ್ ಸೇರ್ಕೊಳ್ಳೋಣ ಅಂತ ಓಡಾಡ್ತಿದ್ದೀನಿ ಕಣ್ಣಣ್ಣ. ಸುಮಕ್ಕ ನೀ ಹೇಳಕ್ ಸರಿ ಕಣವ, ನಾವು ಹೇಳಿ ಕೇಳಿ ರೈತರು ಹೊಲ ಮನೆ ಕೆಲ್ಸ ಬಿಟ್ಟು ನಾವ್ ಈ ಸಂಘಕ್ಕೆ ಎಲ್ಲಿ ಓಡಾಡಕ್ ಆಗತ್ತೆ ನಾವ ನಮ್ ಕೈಲಿ? ಶೋಭಕ ಸಂಘದಿಂದ ಕುಟುಂಬದಕ್ಕೆ ಬಹಳ ಅನುಕೂಲ ಐತಿ ಅಂದ್ರೆ ಸಮಯ ಬಿಡು ಮಾಡ್ಕೊಂಡು ನಾವು ಅದ್ರಲ್ಲಿ ತೊಡಗಬೇಕಣವ, ಆಸಕ್ತಿ ತೋರಿಸಿದ್ರೆ ಮಾತ್ರ ಏನಾರ ಪಡ್ಕೊಳಕ್ ಸಾಧ್ಯ. ಯಾವ ರೀತಿ ನಾವು ಅನುಕೂಲ ಪಡಿಬಹುದು ಸುಮಕ್ಕ? ನೋಡ್ರಿ, ಈ ಸಂಜೀವಿನಿ ಯೋಜನೆ ಸಮಾಜದ ಕಟ್ಟ ಕಡೆಯ ಮಹಿಳೆಗೂ ಈ ಯೋಜನೆ ತಲುಪಿಸಿ ಆರ್ಥಿಕ ಸ್ವಾವಲಂಬನೆಗೊಳಿಸಲು, ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಸಲ್ಲಿಸಲು ಸಂಘಗಳ ರಚನೆ ಮಾಡಿ, ಒಕ್ಕೂಟದ ರಚನೆ ಮಾಡಿ, ವಿವಿಧ ಚಟುವಟಿಕೆಗಳನ್ನು ತರಬೇತಿ ಕೊಡಿಸುವ ಮೂಲಕ ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯ ಕೊಡಿಸಿ ಆರ್ಥಿಕವಾಗಿ ಬಲಗೊಳಿಸುವ ಯೋಜನೆ. ಈ ಯೋಜನೆ ಬಹಳ ಒಳ್ಳೆ ಯೋಜನೆ ಆಗಿದೆ ಕಣ್ ಶೋಭಕಾ. ಹಂಗಾದ್ರೆ ಈ ಯೋಜನೆಯಲ್ಲಿ ಏನೇನು ಉದ್ಯೋಗ ಮಾಡ್ಲಿಕ್ಕೆ ನಮ್ಗೆ ತರಬೇತಿ ಕೊಡ್ತಾರೆ ಸುಮಕ್ಕ? ಹೇಳ್ತೀನಿ ತಾಡಿ ಶೋಭಕ್ಕ. ಹೇಳವ ನೋಡ್ ಶೋಭಕ್ಕ, ಹೇಳ್ತೀನಿ ಕೇಳು. ಈಗ ನಮ್ ಊರ್ನಾಗೆ ಈಗ ಎಲ್ಲರೂ ಸಣ್ಣ ಸಣ್ಣ ಪುಟ್ಟ ಉದ್ಯೋಗಗಳು ಮಾಡ್ತಿದ್ರಲ್ಲ ಈಗಾಗ್ಲೇ, ಅವರು ಕೂಡ ಇನ್ನೊಂದ್ ಸ್ವಲ್ಪ ಸಂಘದಿಂದ ದುಡ್ಡು ತಗೊಂಡು ಬಟ್ಟೆ ವ್ಯಾಪಾರ, ಇಟ್ಟಿನ ಗಿರಣಿ, ಕುರಿ ಕೋಳಿ ಸಾಕಾಣಿಕೆ, ಹಪ್ಪಳ, ಉಪ್ಪಿನಕಾಯಿ, ಈ ಅಡಿಕೆ ಎಲೆ ತಟ್ಟೆ ತಯಾರಿಸುವಂಥದ್ದು, ಊದ್ಬತ್ತಿ, ಕರ್ಪೂರ ತಯಾರಿಸಿ, ಈ ಬ್ಯೂಟಿ ಪಾರ್ಲರ್ಗಳು ಕೂಡ ಇವಾಗ, ಆಮೇಲೆ ಈ ಕಿರಾಣಿ ಅಂಗಡಿಗಳಿಗೆಲ್ಲ ಇದಾವೆ ಮನೆಗೆ, ಕಡ್ಡಿ ವ್ಯಾಪಾರ, ಹಣ್ಣಿನ ತರಕಾರಿ ವ್ಯಾಪಾರ ಇತ್ಯಾದಿ ಇಂಥ ಚಟುವಟಿಕೆಗಳು ಮಾಡಕ್ಕೆ ಈ ಯೋಜನೆಗೆ ಸೌಲಭ್ಯ ಈತ್ ಕಣ. ಸುದ್ದಿನೇ ಹೇಳಲ್ ನೋಡು ಸುಮಕ್ಕ, ಇವನ್ನೆಲ್ಲ ಮಾಡದೆ ಇವುಗಳೆಲ್ಲ ಅಷ್ಟೊಂದು ತಿಳುವಳಿಕೆ ಜ್ಞಾನ ಬೇಕಲ್ಲ ಇರಣ. ಈ ಯೋಜನೆಗೆ ತಿಳುವಳಿಕೆ ಅಂತ ತರಬೇತಿ ಸಾಲ ಸೌಲಭ್ಯ ಕೊಡ್ತಾರ ಕಣ. ಸರಿ ಕಣ್ರವ, ಇವನ್ನೆಲ್ಲ ತಯಾರು ಮಾಡಬಹುದು ಅಂತ ಇಟ್ಕ. ಇದ್ರ ಮಾರಾಟ ಹೆಂಗೆ ಕಂಟಣ ನೋಡು. ಮಾರಾಟ ಮಾಡೋದೇನ್ ಕಷ್ಟ ಅಲ್ ಕಣ್ ಕಂಟಣ. ಈಗ ನಮ್ಮೂರ್ನ ಅಕ್ಕಪಕ್ಕದಾಗ ಅಂಗಡಿಗಳೇನ್ ಇಲ್ವೆ, ನಾವು ಮಾಡಿದಂತ ಅಂಗಡಿಗಳಿಗೆ ಕೊಟ್ರೆ, ನಾವು ಚೆನ್ನಾಗಿ ಮಾಡಿದ್ರೆ ಅದು ಬೇಡಿಕೆ ಹೆಚ್ಚಾಗುತ್ತೆ ಕಂಟಣ. ಅವಾಗ ಏನ್ ಮಾಡ್ಬೋದು ಗೊತ್ತಾ, ಈ ಒಕ್ಕೂಟಗಳ ಮುಖಾಂತರ ನಾವು ಮಾರುಕಟ್ಟೆ ವ್ಯವಸ್ಥೆನ ಕಲ್ಪಿಸ್ಕೋಬಹುದು. ಆಮೇಲೆ ಈ ಸಂಜೀವಿನಿ ಯೋಜನೆ ಅಡಿ ಈ ತಾಲೂಕ್ ಪಂಚಾಯತಿ ಮುಖಾಂತರ ಈ ಈ ಸಂತೆ ಮೇಳಗಳನ್ನ ತಿಂಗಳಿಗೆ ಒಂದ್ಸತಿ ಮಾಡಂತದ್ದು, ಆ ಸುತ್ತಮುತ್ತ ಒಳ್ಳೆಯವ್ರು ಮಾಡಿದಂತ ಬೆಳೆದಂತ ಬೆಳಿರ್ಬೋದು, ಅವ್ರು ತಯಾರಿಸಿದಂತ ವಸ್ತುಗಳನ್ನ ತಂದು ಮಾರಾಟ ಮಾಡ್ಲಿಕ್ಕೆ ಮಾಡ್ತಾರೆ, ಅದ್ರಾಗೂ ಕೂಡ ಮಾರಾಟ ಮಾಡ್ಬೋದು. ಆಮೇಲೆ ಈಗ ಜಾತ್ರೆಗಳಿಗೆ ಅಂತ ಕಡೆ ಇಂತ ಕಡೆನು ಮಾಡ್ಬೋದು. ಆಮೇಲೆ ಈಗ ಕೃಷಿ ಇಲಾಖೆಯವರು ಕೂಡ ಕೃಷಿ ಮೇಳಗಳು ಮಾಡ್ತಾ ಇದಾರಲ್ಲ, ಅಲ್ಲೂ ಕೂಡ ನಮ್ಗೆ ಅವಕಾಶ ಕೊಡ್ತಾ ಇದಾರೆ, ಅಲ್ಲಿ ಹೋಗ್ಬೋದು. ಆಮೇಲೆ ಮಹಿಳಾ ದಿನಾಚರಣೆಗಳಲ್ಲಿ ಇಂತ ಕಡೆ ಎಲ್ಲ ನಾವು ಮಾಡಿದಂತ ಬೆಳೆ ಇರ್ಬೋದು, ನಾವು ಮಾಡಿದ ಚಟುವಟಿಕೆಗಳು ಇರ್ಬೋದು, ಇದೆಲ್ಲ ಮಾರಾಟ ಮಾಡಕ್ಕೆ ಮಾರುಕಟ್ಟೆ ಅಂತಂದ್ರೆ ನಾವೇ ಬಾಯ್ ಬಿಟ್ರೆ ಮಾರುಕಟ್ಟೆ. ನೋಡು ಸುಮಕ್ಕ ನೋಡು, ಈ ಯೋಜನೆಯಿಂದ ಭಾರಿ ನಮ್ಗೆ ಹೆಣ್ಮಕ್ಳಿ ಲಾಭ ಆಯ್ತು ನೋಡವ. ಹಂಗಿದ್ಮೇಲೆ ನಾವು ಎಲ್ಲರೂ ಕೂಡ ಈ ಯೋಜನೆ ಒಳಗೆ ಹೋಗಿ ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಂಡ್ ಸಾಲ ಸೌಲಭ್ಯ ತರಬೇತಿ ತಗಬೇಕು ನೋಡವ ಸುಮಕ್ಕ. ಹೌದು ಕಣ್ರವ, ಈ ರಾಜ್ಯದಾಗೆ ಬಾರಿ ಬಾರಿ ಮಹಿಳಾ ಸ್ವಸಹಾಯ ಸಂಘದ ಹೆಣ್ಮಕ್ಳು ಇಂಥ ಒಂದು ಉದ್ಯೋಗಗಳನ್ನ ಚಟುವಟಿಕೆಗಳನ್ನ ಅಳವಡಿಸ್ಕೊಂಡು ಬಹಳ ಹೆಸರುವಾಸಿ ಮಾಡಿದ್ದಾರೆ. ಅದ್ರ ಜೊತೆಗೆ ಒಳ್ಳೆ ಮಾದರಿಯಾಗಿ ಅವರು ನೋಡಕ್ಕೆ ಊರಿಂದ ಊರಿಗೆ ಜಿಲ್ಲೆಯಿಂದ ಜಿಲ್ಲೆಗೆ ಹೋಗ್ತಾರ ಕಂಟಣ. ಹೌದು ಸುಮಕ್ಕ, ನೀನು ಬಹಳ ಒಳ್ಳೆ ವಿಷಯವ ನಮ್ಗೆ ತಿಳಿಸಿದೆ ನೋಡವ. ನೋಡು, ಇಂಥ ವಿಷಯಗಳು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ, ನೀನ್ ಬರೋದ್ರಿಂದ ಇವು ಗೊತ್ತಾಯ್ತು. ಕಂಟಣ ಈರಣ, ನೀವು ಕೂಡ ನಿಮ್ಮ ಮನೆ ಹೆಣ್ಮಕ್ಳಿಗೆ ಹೇಳ್ಬಿಟ್ಟು ಈ ಸಂಜೀವಿನಿ ಯೋಜನೆ ಒಳಗೆ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತ ಹೇಳ್ತಾ, ನಮ್ಗೆ ಹೊಲಕ್ಕೆ ಊಟ ತಾಂಡೋಗ್ಬೇಕು, ದನಗಳು ಗೊತ್ತಾತು, ಬರ್ತೀನಪ್ಪ. ನಮಸ್ಕಾರ ಕಣ್ ಸುಮಕ್ಕ. ನಮಸ್ಕಾರ ಶೋಭಕ್ಕ. ಎಲ್ಲರಿಗೂ ಒಂದ್ ಸ್ವಲ್ಪ ಹೇಳವ ಅಕ್ಕ ಪಕ್ಕದಾಗ ಎಲ್ಲರಿಗೂ. ಮಾದಪ್ಪ ಬರುವಾಗ ಮಾಡಲ್ಲ ಕಮ್ಮೆಂದಿತೋ, ಮಾದಪ್ಪ ಬರುವಾಗ ಮಾಡಲ್ಲ ಕಮ್ಮೆಂದಿತೋ, ಮಾಳದಲ್ಲಿ ಗರುಕೆ ಚಿಗುರಾವೋ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ, ಮಾಳದಲ್ಲಿ ಗರುಕೆ ಚಿಗುರಾವೋ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ. ಇದುವರೆಗೂ ಸ್ವಸಹಾಯ ಗುಂಪುಗಳು ಮಹಿಳಾ ಸಬಲೀಕರಣ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಶ್ರೀಮತಿ ಎಂ ಶೋಭಾ, ಶ್ರೀಮತಿ ಪಿಎಂ ಸುಮಾ, ಪೀಲಾಪುರ ಆರ್ ಕಂಟೇಶ್ ಹಾಗೂ ಎಸ್ ಕುಮಾರಸ್ವಾಮಿ. ಇದುವರೆಗೂ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಬಿಸಿದ್ದಣ್ಣ, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ರೈತ ಬಾಂಧವರೇ, ಈಗ ಕೇಳಿ ಕೃಷಿ ಬದುಕಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕ ಕರಿಯಣ್ಣ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕಿನ ದೊಡ್ಡ ಉಳ್ಳಾರ್ತಿ ಗ್ರಾಮದ ಹಿರಿಯ ಕೃಷಿಕರಾದಂತಹ ಕರಿಯಣ್ಣ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕರಿಯಣ್ಣ ಅವರೇ. ನಮಸ್ಕಾರ ಸರ್. ಕರಿಯಣ್ಣ ಅವರು ಹೇಳಿ, ನಿಮಗೆ ಎಷ್ಟು ವರ್ಷ ವಯಸ್ಸು? ನಮಗೆ 62 ವರ್ಷ ಸರ್. ಈಗ 62 ವರ್ಷದಲ್ಲೂ ನಿಮಗೆ ಈ ಒಂದು ಕೃಷಿ ಬಗ್ಗೆ ಇಷ್ಟೊಂದು ಆಸಕ್ತಿ ಇದೆಯಲ್ಲ, ಇದಕ್ಕೇನು ಮೂಲತಃ ಕಾರಣ ಅಂತ ಹೇಳ್ತೀರಾ? ಅಂದ್ರೆ ಮೂಲತಃ ಅಂತಂದ್ರೆ ರೈತ ಮತ್ತೆ ಈ ಜೀವನಾಡಿ ಬೆಳೆ ಬೆಳ್ಕೊಂಡ್ಬಂದಿರತಕ್ಕಂಥ ವ್ಯವಸ್ಥೆ ಇದು. ಈ ದೇಶಕ್ಕೆ ಅನ್ನ ಕೊಡ್ಬೇಕಂದ್ರೆ ರೈತನ ಮುಖ್ಯ. ಆಮೇಲೆ ನಮ್ಮ ಪೂರ್ವಜರು ಹಿಂದಿನಿಂದ ಬರೀ ವ್ಯವಸಾಯದಿಂದ ಬಾಳಿ ಬದುಕ್ತಕ್ಕಂಥ ಜನ. ಹಂಗಾಗಿ ನಾವು ಸಹ ಏನೇ ವಿದ್ಯಾವಂತರಾಗಲಿ ಏನೇ ಆಗಲಿ ಈ ವ್ಯವಸಾಯ ನಂಬಿಕೊಂಡು ಜೀವನ ಮಾಡಿದ್ದೀವಿ ಸರ್. ಆದರೆ ಪರಿಸ್ಥಿತಿ ಇತ್ತೀಚೆಗೆ ಭಾಳ ಕಷ್ಟ ಆಗಿದೆ. ಯಾಕಂದರೆ ಏನು ರೈತ ಬೆಳಿತಾನೋ ಆ ಬೆಳೆಗೆ ಬೆಲೆನೇ ಇಲ್ಲ. ಟೊಮೆಟೊ ಬೆಳೀಲಿ, ರಾಗಿ ಬೆಳೀಲಿ, 2,000 ರೂಪಾಯಿ ಕ್ವಿಂಟಲ್ ಆದರೆ ಏನಾಗ ಸ್ವಾಮಿ ಆಗ್ತಾ ಇಲ್ಲ. ಅದಕ್ಕೆ ಕನಿಷ್ಠ ಅದಕ್ಕೊಂದು ವೈಜ್ಞಾನಿಕ ಬೆಲೆ ಕೊಟ್ಟರೆ ರೈತ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನೋಡ್ರಿ, ಈಗ ಕೊರೋನಾ ಬಂತು, ರೈತರು ದಾಳಿಂಬೆ ಬೆಳೆದ್ರು ಅಲ್ಲಿ ಸಾಲ ಕಟ್ಟಕ್ಕಾಗಲಿಲ್ಲ, ಎಲ್ಲ ಸರ್ವನಾಶ ಆಯಿತು. ಮತ್ತೆ ಹಣ್ಣು ಬಂದಾಗ ಬೆಲೆನೇ ಇರಲಿಲ್ಲ. ಹಿಂಗಾಗಿ ರೈತ ಬ್ಯಾಂಕ್ಗಳಿಗೆ ಸಾಲ ಮಾಡಿದ್ದಲ್ಲ, ಹೊರಗಡೆ ಸಾಲ ಮಾಡಿ ದಿವಾಳಿ ಆಗ್ತಿದ್ದಾನೆ. ಇಂಥ ಪರಿಸ್ಥಿತಿ ಇದೆ ಇಲ್ಲಿ ಉತ್ತಮವಾದಂಥ ನಮ್ಮ ಬಯಲುಸೀಮೆಯಲ್ಲಿ. ವ್ಯವಸಾಯ ಜೊತೆಗೆ ಏನು ಕುರಿ ಮೇಕೆ ದನ ಕಟ್ಕೊಂಡು ಹೋಗ್ತಿದ್ವಿ, ಅದೇ ಭಾಳ ಮುಖ್ಯ. ಆಮೇಲೆ ಮಲೆನಾಡಿಗೂ ನಮಗೂ ಕುರಿಗಳು ಯಾಕೆ ಅಭಿವೃದ್ಧಿ ಆಗ್ತಾವೆ ಸರ್ ಅಂತಂದರೆ, ಅಲ್ಲಿ ಎಷ್ಟೇ ಹತ್ರ ಮಲೆನಾಡಿನಲ್ಲಿ ಹುಲ್ಲು ಬೆಳೆದ್ರು ಅಲ್ಲಿ ಭಾಳ ನೀಚ್ ಅದು ತಿನ್ನೋದಿಲ್ಲ. ಇಲ್ಲಿ ಸುಮ್ಮನೆ ಸಣ್ಣ ಒಂದು 2 ಮಳೆ ಬಂದರೆ ಸಾಕು, ಒಂದು ಹುಲ್ಲು ಮೋಟಾದ ಸಾಕಿ ಕೆದರಿಕೆ ಕೆದರಿಕೆ ತಿಂತವೆ, ಒಳ್ಳೆ ಮಾಂಸ ಪತ್ತೆ ಆಗುತ್ತೆ, ಒಳ್ಳೆ ತುಪ್ಪಡ ಬರ್ತಿದೆ. ಆಮೇಲೆ ಇಲ್ಲಿ ನಗಾರಿ ಹಾಕೊಳ್ಳಂತ ಬರೋವು ಅವತ್ತು ಇಲ್ಲೇ ಸಹ ಜಡ್ತಿ ಆಗೋದು, ಗಂಗೆ ಗೌರಿ ಬಾರೆ ಅಂದರೆ ಹಂಗೆ ಬರತಕ್ಕಂಥದ್ದು ಒಂದು ಇದಿತ್ತು. ಅವೆಲ್ಲ ವ್ಯವಸ್ಥೆ ಹಾಳಾಯ್ತು ಇವತ್ತು ದಿನ. ಈಗ ನಿಮ್ದು ಎಷ್ಟೆಕರೆ ಭೂಮಿ ಇದೆ? ನಂದು ಎಲ್ಲ ಮಾರ್ಕೊಂಡು ಈಗೆಲ್ಲ ಬರೀ ಸಣ್ಣ ರೈತರು ನಾವು. ನನ್ನ ಹೆಸರಿಗೆ 3 ಎಕರೆ ಇದೆ. ಯಾಕೆ ಜಮೀನೆಲ್ಲ ಮಾರ್ಕೊಂಡ್ರೆ? ಪರಿಸ್ಥಿತಿಗಳು ಸಾಲಗಾರಾದ್ವಿ, ಇನ್ನೂ ಸಾಲ ತೀರಕ್ಕಾಗ್ತಿಲ್ಲ, ಇಂತಹ ಕಷ್ಟಗಳು ಬಂದಿದ್ದಾವೆ. ಆಮೇಲೆ ದನ ಕರ ಕುರಿ ಮೇಕೆಗಳಿದ್ವು ಅವೆಲ್ಲ ಮಾರಿದ್ವಿ. ಈಗ ದಾಳಿಂಬೆ ಹಾಕಿ ಕೈ ಸುಟ್ಕೊಂಡಿವಿ ಅಂತ ಹೇಳಿದ್ರ, ಎಷ್ಟೆಕರೆ ಒಳಗಡೆ ದಾಳಿಂಬೆ ಹಾಕಿ ಲಾಸ್ ಆದ್ರೆ ನೀವು? ಸರ್, ನಾನು 3 ಎಕರೆ, ನನ್ನ ತಂಗಿ 3 ಎಕರೆ, ಜಂಟಿಯಾಗಿ ಇದೆ ಪಕ್ಕದಲ್ಲಿ, ಜೊತೆಯಲ್ಲೇ ಹಾಕಿದ್ದೀವಿ. ಆ ಪೂರ್ತಿ ಸರ್ವನಾಶ ಆಗಿದೆ ಸರ್. ಯಾಕೆ ಸರ್ ಆಯ್ತು ಅಂತಂದ್ರೆ, ಉತ್ತಮವಾದ ಗೊಬ್ಬರ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ, ಹವಾಮಾನ ವೈಪರೀತ್ಯ ಒಂದು ಕಡೆ, ಆಮೇಲೆ ಒಳ್ಳೆ ಬೆಳೆ ಬಂದಾಗ ಬೆಲೆ ಇರಲಿಲ್ಲ. ಇಂತಹ ಒಂದು ಪರಿಸ್ಥಿತಿಯಾಗಲಿ ನಾವು ಕೈ ಸುಟ್ಕೊಂಡ್ವಿ, ಬೆಳಿಲಾರ್ದ ನಾವು ಸುಟ್ಕೊಂಡಿಲ್ಲ, ಎಲ್ಲ ಕಷ್ಟಪಟ್ಟು ಮೇಲೆ ಮಾಡಿದ್ವಿ. ಇದೇ ರೀತಿ ನಾನೊಬ್ಬನೇ ಅಲ್ಲ, ಇಡೀ ಈ ಭಾಗದ ರೈತರೆಲ್ಲೂ ಅಷ್ಟೇ. ನಮ್ಮ ದೊಡ್ಡ ಉಳಾರ್ತಿ ಸರೌಂಡಿಂಗ್ ಇರ್ತಕ್ಕಂಥ ರೈತರು ಯಾರೋ ಕೆಲವೇ ಬೆರಳಿಕೆ ಜನ ಒಂದಿಬ್ಬರು ಬಿಟ್ಟರೆ ಇನ್ನಿದ್ದೆಲ್ಲ ನಾನು ದಾಳಿಂಬೆ ಲಾಸ್ ಐತೆ. ತಗೊಂಡೋದಂಥ ಹಣ್ಣನ್ನ ಅಲ್ಲಿ ಡಬಲ್ ಟ್ರಿಬಲ್ ಮಾಡ್ತಾರೆ, ಆದರೆ ರೈತನಿಗೆ ಏನು ಸುಖ ಇಲ್ಲ, ಕೊಂಡು ತಿನ್ನನಿಗೂ ಸುಖ ಇಲ್ಲ, ಮಧ್ಯವರ್ತಿನ ಮಾತ್ರ ಸುಖ ಇದೆ. ಇಂಥ ಪರಿಸ್ಥಿತಿ ನಾವು ಅನುಭವಿಸ್ತಾ ಇದೀವಿ ಸರ್. ಇಲ್ಲಿ ನಿಮ್ಮ ದಾಳಿಂಬೆ ಬೆಳೆ ಯಾಕೆ ಲಾಸ್ ಆಯಿತು? ಏನು ನೀರಿಲ್ಲದ ಲಾಸ್ ಆಯ್ತಾ, ರೋಗ ಬಂತ, ಏನು ಮಳೆ ಜಾಸ್ತಿ ಆಯ್ತಾ, ಮಳೆ ಹೋಯ್ತಾ? ನಮಗೆ ಉತ್ತಮವಾದಂಥ ನೀರಿತ್ತು, ಉತ್ತಮವಾದಂಥ ದನವಿನ ಗೊಬ್ಬರ ಹಾಕಿದ್ವಿ, ಎಲ್ಲ ಹಾಕಿದ್ದೀವಿ. ಆಮೇಲೆ ವೈಜ್ಞಾನಿಕವಾಗಿ ಏನು ಅವರೇನು ಡಾಕ್ಟರ್ ಅಂತ ಬರ್ತಾರಲ್ಲ, ಅವ್ರದ್ದು ತೋರಿಸಿದ್ವಿ, ಚೆನ್ನಾಗೇ ಬಂತು. ಬರುವಾಗ ಒಂದ್ಸಾರಿ ರೇಟ್ನಿಂದ ಡೌನ್ ಆಯಿತು, ಒಂದ್ಸಾರಿ ಇದು ಕೊರೋನಾ ಬಂದು ಹಾಳಾಗೋಯ್ತು, ರೇಟ್ ಸಿಕ್ತಿಲ್ಲದಕ್ಕೆ. ಆಮೇಲೆ ಬರ್ತಾ ಬರ್ತಾ ಡೈಬ್ಯಾಕು ಅಂತ ಇಂಥದ್ದೆಲ್ಲ ಬಂದ್ಬಿಡ್ತು, ರೋಗಕ್ಕೂ ತುತ್ತಾದ್ವಿ. ಹಿಂಗೆ ಒಂದು ರೀತಿ ಅಲ್ಲ, ಹವಾಮಾನ ವೈಪರೀತ್ಯ ಒಂದು ಕಡೆ ಆದರೆ, ರೋಗಗಳು ತುತ್ತಾದ್ರೆ ಒಂದು ಕಡೆ ಆದರೆ, ಒಂದು ಕಡೆ ಬೆಲೆಗಳು ಕುಸಿತ ಒಂದು ಕಡೆ ಆಯಿತು. ಈ ಮೂರಿಂದನೂ ನಾವು ಹೊಡ್ತಾ ತಿಂದ್ವಿ, ಹೊಡ್ತಾ ತಿಂದು ಈ ರೀತಿ ಸಾಲಗಾರಾಗಲಿಕ್ಕೆ ಕಾರಣ ಆಗಿದ್ದಾವೆ ಇವತ್ತಿನ ದಿನ. ಒಂದ್ಸಲ ಲಾಸ್ ಮಾಡ್ಕೊಂಡ್ರೆ ದಾಳಿಂಬ್ರೆಯಲ್ಲಿ, ಈಗ ಮತ್ತೆ ಪುನಃ ದಾಳಿಂಬ್ರೆ ಹಾಕಬೇಕು, ಇಲ್ಲ ಯಾವುದಾದ್ರೂ ತೋಟಗಾರಿಕೆ ಬೆಳೆ ಹಾಕಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಅನಿಸಿದೆ, ಹಾಕಿದ್ವಿ. ಯಾವಾಗ ದಾಳಿಂಬ್ರೆ ಲಾಸ್ ಆಯಿತು, ತೆಂಗು ಹಾಕಿದ್ವಿ. ಈಗ ತೆಂಗು ಹಾಕಿ ಬೆಳೆದಿದ್ದೀವಿ. ಈಗ ತೆಂಗು ಇನ್ನೊಂದು 2-3 ವರ್ಷಕ್ಕೆ ಬೆಳೆ ಬರ್ಬೋದು, ಅದನ್ನು ನೋಡೋಣ. ಅದಕ್ಕಾದ್ರೂ ಆಸಕ್ತಿ ವಹಿಸಿ ಮಾಡ್ತಿದ್ದೀವಿ. ತೆಂಗು ಆದರೂ ಅದು ಕಲ್ಪವೃಕ್ಷ ಅಂತ ಏನು ಹೇಳ್ತಾರಲ್ಲ, ಆ ರೀತಿಯಾಗಿ ಅದರದ್ದು ಎಲ್ಲ ವ್ಯವಸ್ಥಿತವಾಗಿ ಅನುಕೂಲ ಬಂದರೆ ಅದಕ್ಕೂ ಒಂದು ನಿಗದಿಯಾದ ಬೆಲೆ ಸಿಕ್ಕರೆ ಅನುಕೂಲ ಆಗುತ್ತೆ. ಆದರೂ ಇವತ್ತಿನ ದಿನ ಏನಾಗಿದೆ, 5 ರೂಪಾಯಿ ಒಂದು ತೆಂಗಿನಕಾಯಿ ಆಗಿದೆ. ಅಂತ ಪರಿಸ್ಥಿತಿಗಳು ಬಂದವ. ಈಗ ತೆಂಗು ಅಂತಂದ್ರೆ ಎಷ್ಟು ಸಸಿಗಳನ್ನ ನಾಟಿ ಮಾಡಿದ್ರೆ? ನಾವು ಒಂದು 300 ಸಸಿ ಮಾಡಿದ್ದೀವಿ, 24 ಅಡಿ ಹಾಕಿದ್ದೀವಿ. ಪರವಿಲ್ಲ, ಈ ಕಡೆ ಬಿಸಿಲು ಜಾಸ್ತಿ ಇದೆ, ಕಂಟ್ರೋಲ್ ಆಗ್ತದೆ ಅಂತೇಳಿ ಹಿಂದೆ ಯಜಮಾನರೆಲ್ಲ 30 ಅಡಿ ಮಾಡ್ತಿದ್ರು, ಆದ್ರೆ ಈಗ ನಾವು 24 ಅಡಿ ಆದ್ರೂ ಚೆನ್ನಾಗೇ ಬಂದಿದೆ ಗಿಡ, ತೊಂದರೆ ಇಲ್ಲ. ಆ ರೀತಿಯಾಗಿ ಮಾಡಿದ್ದೀವಿ ನಾವು. ಈಗ ಸಸಿ ಎಲ್ಲಿಂದ ತಂದು ನಾಟಿ ಮಾಡಿಸಿದ್ರ? ಇವತ್ತು ಆರ್ಟಿಕಲ್ಚರ್ ಆಫೀಸ್ ಇದೆಯಲ್ಲ, ಅವು ಉತ್ತಮ ಸಸಿ ಅಂತ ಹೇಳಿದ್ದಾರೆ ತೋಟಗಾರಿಕೆ ಇಲಾಖೆಯವರು. ಹೊರಗಡೆ ತಂದ್ರೆ ಮೋಸ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ತಂದು ಹಾಕಿದೀವಿ. ಸದ್ಯಕ್ಕೆ ಅದ್ರ ಬಗ್ಗೆ ಬೆಳೆ ಬಂದಾಗ ಗೊತ್ತಾಗೋದು. ಈಗ ತೆಂಗು ಹಾಕಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಈ ಪರಿಸ್ಥಿತಿ ಈಗೆಲ್ಲ ಲಾಸ್ ಆಯ್ತು. ತೆಂಗು ಅಂದ್ರೆ ಸ್ವಲ್ಪ 100 ವರ್ಷದ ಫಲ. ಈಗಿನ ಪರಿಸ್ಥಿತಿಯಲ್ಲಿ ಯಾರು ಕೆಲಸ ಮಾಡಕ್ ಆಗ್ತಿಲ್ಲ. ಎಲ್ಲ ಈರುಳ್ಳಿ ಬೆಳೆದು ಲಾಸ್ ಆಗಿದ್ವಿ, ರಾಗಿ ಬೆಳೆದು ಲಾಸ್ ಆಗಿದ್ವಿ, ಮೆಕ್ಕೆಜೋಳ ಬೆಳೆದು ಇವೆಲ್ಲವನ್ನು ಲಾಸ್ ಆಗಿದ್ವಿ. ಕೊನೆ ಪಕ್ಷ ಒಂದ್ ಸಂದರ್ಭ ಬರೀ ನೀರನ್ನು ಬಿಟ್ಕೊಂಡ್ರೆ ಮುಂದೆ ಮಕ್ಕಳು ಬದುಕಬಹುದು ಅನ್ನೋ ಆಸೆ ಇಟ್ಕೊಂಡು ಮುಂದಿನ ಭವಿಷ್ಯ ಇಟ್ಕೊಂಡು ಮಕ್ಕಳಿಗೋಸ್ಕರ ಆ ರೀತಿ ಮಾಡಿದ್ವಿ. ಈಗ ನೀರು ಕಡಿಮೆ ಇದ್ರೂ ಬೆಳಿಬಹುದು ತೆಂಗು? ತೆಂಗು ಬೆಳಿಬಹುದು, ಏನ್ ತೊಂದ್ರೆ ಇಲ್ಲ. ನೀರು ಕಡಿಮೆ ಅಂತಂದ್ರೆ ನೀರು ಇದ್ದೇ ಇದೆ, ತೊಂದರೆ ಏನಿಲ್ಲ. ಏನಂತ ಜಾಸ್ತಿ ನೀರನ್ನು ತಗೊಳ್ಳೋದಿಲ್ಲ, ಬೇಕು ಇದ್ರೆ ಬೇಕಿಲ್ತಿದ್ರೆ ಡ್ರಿಪ್ ಮಾಡಿಬಿಟ್ರೆ ಎಲ್ಲ ಕಡೆ ಸಮನಾಗಿ ಹಂಚ್ಕೊಂತಿದ್ದೆ ಇದು. ಆಮೇಲೆ ಒಂದೊಂದು 2-3 ತಿಂಗಳು ನಾವು ಚೆನ್ನಾಗಿ ಕಾಪಾಡಿದರೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಮಳೆಗಾಲದ ಒಳ್ಳೆ ನೀರು ಇಟ್ಕೊಂತಿದ್ದೆ. ಆ ರೀತಿಯಾಗಿದೆ ಅಡಿಕೆಗಿಂತ ಸೂಪರ್ ಇದು. ತೆಂಗು ನೀರು ಉಳಿಸ್ಕೊಳಕ್ಕೆ ಅಡಿಕೆಗೆ ಹಂಗಾಗಲ್ಲ, ಅಡಿಕೆಗೆ ನೀರು ಬಿಡ್ತಲೇ ಇರಬೇಕು. ಆ ರೀತಿಯಾಗಿ ಇಲ್ಲೇನು ಚಾನಲ್ ಬಂದರೆ ಮುಂದೆ ಅಡಿಕೆಗಳು ಹಾಕೋಕೆ ಜನ ರೆಡಿ ಇದ್ದಾರೆ, ಆಗ್ತಾ ಇದ್ದಾರೆ ಕೆಲವಡೆ. ಅದ್ರ ಬಗ್ಗೆ ನಮ್ಗೇನು ಅಂತ ಭವಿಷ್ಯ ಗೊತ್ತಿಲ್ಲ ನಮ್ಗೇನಂತೇಳಿ. ಸಾಕಷ್ಟು ಜನ ರೈತರು ಅಡಿಕೆಗೆ ಹೋಗ್ತಾ ಇದ್ದಾರೆ ಅಂದ್ರೆ ಅದು ನಿಮ್ಮ ಗಮನಕ್ಕೆ ಬಂದು ನಾವು ಒಂದ್ ಸ್ವಲ್ಪ ಅಡಿಕೆ ಹಾಕಬೇಕು ಅಂತ ಹೇಳಿ ನೀವೇನು ಮನಸ್ಸು ಮಾಡಲಿಲ್ಲ? ಹೌದು ಮಾಡಿದ್ವಿ. ನಾನು ಸಹ ಅಡಿಕೆ ಸಸಿ ಒಯ್ದಿದ್ದೀನಿ. ಅಡಿಕೆ ಸಸಿ ಒಯ್ದು ಯಾಕೆ ನನಗೆ ಅನುಮಾನ ಆಯ್ತು, ಈ ಮಧ್ಯದಲ್ಲಿ ಇರ್ತಕ್ಕಂಥ ಸ್ವಲ್ಪ ಮೂರಿಂದ ತೆಂಗಿತ್ತು, ಸಸಿ ಮಾರಿದೆ ನಾನು. 50,000 ಸಸಿ ಮಾರಿದೆ ನಾನು. ಮುಂದೆ ನೋಡನೆ, ಈಗ ತೆಂಗಿನ ಮಧ್ಯದಲ್ಲಿ ಬಾಳೆ ಹಾಕ್ಬೇಕಂತ ಇದೀವಿ, ರೇಷ್ಮೆ ಆಗಲಿ ಬಾಳೆ ಆಗಲಿ. ನಾನು ರೇಷ್ಮೆ ಇಲಾಖೆ ಕೇಳಿದಾಗ ರೇಷ್ಮೆ ಇಲಾಖೆ ತೆಂಗಿನ ಮಧ್ಯದಲ್ಲಿ ಬೇಡ ಅಂತ ಹೇಳಿದರು, ತೆಳು ಬರ್ತವೆ ಅಂತಂದ್ರೆ ಅದಕ್ಕೆ ಸುಮ್ಮನೆ ಆಗಿದ್ದೀವಿ. ನೋಡೋಣ, ಹೊರಗಡೆ ಸ್ವಲ್ಪ ಭೂಮಿ ಇದೆ, ಅದ ನೋಡ್ಕೊಂಡು ಮಾಡೋಣ ಅಂತ ಕಾಣ್ತಾ ಇದೆ ಸರ್. ಅದು ತೆಂಗಿನಲ್ಲಿ ಏನು ಬೆಳೀತಾರೆ ಅಂತರ ಬೆಳೆಯಾಗಿ? ತೆಂಗಿನಲ್ಲಿ ಇದು ಬೆಳೆ ಬಾಳೆ ಬೆಳಿಬೋದು. ಈಗ ಸದ್ಯಕ್ಕೇನಿಲ್ಲ, ಅಷ್ಟೇ ತೆಂಗಿದೆ, ಬೆಳಿಬೇಕು, ಬಾಳೆ ಹಾಕ್ಬೇಕಂತ ಮನಸ್ಸಾಗಿದೆ ನಮಗೆ. ತೆಂಗಿನ ಸಸಿ ನಾಟಿ ಮಾಡಿದ್ಮೇಲೆ ಯಾವ ರೀತಿ ಅದನ್ನ ನಿರ್ವಹಣೆ ಮಾಡಿ ಬೆಳೆಸ್ಕೊಂತ ಬರ್ತಾ ಇದ್ರ? ಅದಕ್ಕೆ ಏನಂತ ಜಾಸ್ತಿ ಖರ್ಚಿಲ್ಲ. ಏನು ವಂಗೆ ಸೊರಬ ಹಾಕಿದೀವಿ, ಕೊಟ್ಟಿಗೆ ಗೊಬ್ಬರ ಏನು ಅಂತ ಜಾಸ್ತಿ ಇದೇನಿಲ್ಲ. ಆಮೇಲೆ ಆರ್ಗಾನಿಕ್ ಆಗಿ ಮಾಡ್ತಾ ಇದ್ದೀವಿ ನಾವು. ನೀರು ಬಿಟ್ಕೊಂಡಿದ್ದೀವಿ, ಒಳ್ಳೆ ಉತ್ತಮವಾದಂಥ ಮಣ್ಣಿದೆ, ಫಲವತ್ತಾದ ಮಣ್ಣು. ಹಂಗಾಗಿ ಅಲ್ಲಿ ಬರ್ತಕ್ಕಂಥ ಗಿಡ ಗಂಟೆ ಇದೆಯಲ್ಲ, ಅಲ್ಲೇ ಮಲ್ಚಿಂಗ್ ಮಾಡ್ತೀವಿ. ಹಂಗೆ ಮಾಡಿ ಬೆಳೆಸ್ತಾ ಇದೀವಿ ಸರ್. ಸದ್ಯಕ್ಕೆ ಅಂದ್ರೆ ಯಾವುದೇ ರಾಸಾಯನಿಕ ಗೊಬ್ಬರ ಕೊಡಲ್ಲ, ಆರ್ಗಾನಿಕ್ ಅಲ್ಲೇ ಯಾಕೆ ಮಾಡ್ಬೇಕು ಅನಿಸ್ತು ನಿಮಗೆ ಸಾವಯವದಲ್ಲಿ? ಸಾವಯವದಲ್ಲಿ ಆರ್ಗಾನಿಕ್ ಯಾಕೆ ಮಾಡ್ಬೇಕಂತಂದ್ರೆ, ಇದುವರೆಗೂ ಆರೋಗ್ಯಗಳೆಲ್ಲ ಕೆಡ್ತಾ ಇದಾವಂತ ನಾವೆಲ್ಲ ಇವತ್ತಿನ ನಿಮ್ಮಂತ ಆಕಾಶವಾಣಿಗಳಲ್ಲಿ ತಿಳ್ಕೊಂತಿದ್ದೀವಿ. ಆರೋಗ್ಯ ಕೆಡಿಸಿ ನಾವು ಹಾಳು ಮಾಡೋದು ಬೇಡ. ಭೂಮಿನೂ ಹಾಳಾಗುತ್ತೆ, ಎರೆಹುಳು ಹಾಳಾಗೋಗ್ತಿದೆ. ಆ ಎರೆಹುಳು ರೈತನ ಗೆಳೆಯ ಅಂತ ಏನು ಹಿಂದಿನಿಂದ ಹೇಳ್ತಿದ್ದಾರೆ ಹಿರಿಯರನ್ನು ಸಹ. ಹಂಗಾಗಿ ಅದೆಲ್ಲ ಹಾಳಾಗೋದ್ರಿಂದ ಅದು ಬೇಡ. ಭೂಮಿನೂ ಫಲವತ್ತಾಗಿರಲಿ, ಉತ್ತಮವಾದ ಆಹಾರ ಜನಕ್ಕೆ ಕೊಡೋಣ, ಕೊಟ್ಟು ಬೆಳೆಯೋಣ ಅಂತ ಇದನ್ನು. ಆಮೇಲೆ ಅದು ಬೆಳೆದಂಗೆ ಬೆಳೆಯಕ್ಕೆ ಬರೋದಿಲ್ಲ. ರಾಸಾಯನಿಕ ಗೊಬ್ಬರ ಹಾಕಿದರೆ ಡಬಲ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಕಡಿಮೆ ಆಗ್ತಿದೆ ನಮಗೆ. ಕಡಿಮೆ ಆದರೆ ಪರವಾಗಿಲ್ಲ, ತೊಂದರೆ ಇಲ್ಲ, ಆರೋಗ್ಯ ಚೆನ್ನಾಗಿರುತ್ತೆ. ಗುಣಮಟ್ಟದ ಬೆಳೆನ ನಾವು ತಗೋಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಎರಡನೇದಾಗಿ ಎರಡು ಭಾಗನೂ ಇದೆ. ಈಗ ಆರ್ಥಿಕವಾಗಿನೂ ನಾವು ತೊಂದರೆ ಇದ್ದೀವಿ. ಅದು ಇಷ್ಟು ಗೊಬ್ಬರನ ಅದು ಕಳಪೆ ಗೊಬ್ಬರ ತಂದು ಕೊಡ್ತಿದ್ದಾರಲ್ಲ, ಅದಕ್ಕಾಗಿ ನಾವು 1,000 ರೂಪಾಯಿಗಟ್ಟಲೆ ಇಡಬೇಕು. ಅದಕ್ಕೆ ದನಿನ ಗೊಬ್ಬರ, ಮಣ್ಣು, ಅದು ಇದು, ಅಲ್ಲಿ ಕಸ ಕಡ್ಡಿ ಉದುರಿದ್ದು, ತರಗೆಲೆ ಇದ್ದಿದ್ದು ತಂದೆಲ್ಲ ಹಾಕ್ತಿದ್ದೀವಿ. ಆ ರೀತಿ ಮಾಡ್ತಿದ್ದೀವಿ ಸರ್. ಈಗೆಲ್ಲ ನೀವು ಹಸಿರೆಲೆ ಗೊಬ್ಬರ ಕೊಡ್ತಾ ಇದ್ವಿ ಅಂತ ಹೇಳಿದ್ರೆ, ವಂಗೆ ಸರ್ಪ್ ತಂದು ಕೊಡ್ತಾ ಇದ್ವಿ ಅಂತ ಹೇಳಿದ್ರೆ, ಯಾವ ಥರ ಕೊಡ್ತಾ ಇದ್ರೆ ಅದನ್ನೆಲ್ಲ ತಂದು? ಅವು ತಂದು ಮರದ ಸುತ್ತ ಹಾಕ್ತಿದ್ದೀವಿ, ಡ್ರಿಪ್ನ ನೀರು ಬಿಡ್ತಿದ್ದೀವಿ. ಮಳೆ ಬಂದಾಗೆಲ್ಲ ಅದೆಲ್ಲ ಕಳೆಯುತ್ತೆ, ಕೊಳೆಯಲ್ಲ, ಕಳೀತೈತೆ. ಕಳೆದಂಗೆಲ್ಲ ಅದೆಲ್ಲ ಅದರಲ್ಲಿ ಎರೆಹುಳು ಗೊಬ್ಬರ ಇದ್ದಾವೆ. ಆ ರೀತಿಯಾಗಿ ನಾವು ಮಾಡಿಸಿದ್ದೀವಿ. ಈಗ ತೆಂಗಿಗೆಲ್ಲ ನೀವು ಡ್ರಿಪ್ ವ್ಯವಸ್ಥೆನೂ ಮಾಡಿಸಿದ್ರೆ? ಡ್ರಿಪ್ ವ್ಯವಸ್ಥೆ ಮಾಡಿದ್ದೀವಿ. ಫಲ ಬರ್ಬೇಕಂತಂದ್ರೆ ಇನ್ನೂ 8 ವರ್ಷ ಬೇಕಾಗುತ್ತೆ? ರೈತ ತೆಂಗಿನ ಬೆಳೆ 7 ವರ್ಷಕ್ಕಂತ ಹೇಳ್ತಾರೆ, ಆದರೆ ಪಕ್ಕ ಬರಬೇಕಂದ್ರೆ 10 ವರ್ಷ ಕರೆಕ್ಟಾಗಿ ಬೇಕು. ಇದರಲ್ಲಿ ಎರಡು ಮಾತಿಲ್ಲ, ಅದು 10 ವರ್ಷ ಆದರೆ ಚೆನ್ನಾಗಿ ಬರುತ್ತೆ ಅಂತ ನಮಗೆ ಆ ಭಾವನೆ. ಅಲ್ಲೇವರೆಗೂ ರೈತ ಉಳ್ಕೋಬೇಕು. ಆ ಮಧ್ಯದಲ್ಲಿ ಅದಕ್ಕೇ ನಾನು ಸ್ವಲ್ಪ ತಗ್ಗನ್ರ ವಿಚಾರವಾದಿ ಬುದ್ಧಿಜೀವಿಗಳೆಲ್ಲ ಕೇಳಿದೆ ನಾನು. ಅವರು ನೋಡ್ರಿ, ಬಾಳೆ ಹಾಕ್ರಿ, ಬಾಳೆ ಬೆಳೆ ಕಡಿಮೆ ಬಂದರೂ ಪರವಾಗಿಲ್ಲ, ತೆಂಗಂತೂ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಬಾಳೆ ಹಾಕೋದ್ರಿಂದ ಆ ಕಸ ಕಡ್ಡಿ ಎಲ್ಲ ಅಲ್ಲೇ ಬೀಳುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಹಂಗಾಗಿ ಬಾಳೆ ಹಾಕ್ಬೇಕಂತ ನೋಡ್ತಾ ಇದ್ವಿ. ಅದಕ್ಕೆ ಆರ್ಥಿಕವಾಗಿ ಕೊರತೆ ಇರೋದ್ರಿಂದ ಏನಾದರೂ ತೋಟಗಾರಿಕೆ ಇಲಾಖೆಯಿಂದ ಸಿಕ್ಕರೆ ಅದು ಮಾಡಬೇಕಂತ ನನ್ನ ಆಸೆ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಮಿಟ್ಟಿಗೆ ಒಂದು 1/2 ಎಕರೆ ಆದ್ರೆ ನೀವು ಹೂ ಬೆಳಿಬೋದಲ್ಲ, ಹೂ ಬೆಳೆದ್ರೆ ಸಾಕಷ್ಟು ಪ್ರತಿನಿತ್ಯ ಆದಾಯ ಕಾಣಬಹುದು. ಸರ್, ಹೂವನ್ನು ಹಾಕಿದ್ದೆ ನಾನು. ನಾನು ಸೇವಂತಿಗೆ ಹಾಕಿದ್ದೆ, ಎಲ್ಲ ಆಗಿದೆ. ಇದು ಚಿತ್ರದುರ್ಗ ತಾಲೂಕಿನ ಹತ್ರ 40 ನೆಟ್ಟಿ ಅಂತ ಇದೆ, ಅಲ್ಲಿಂದ ಅಂಟು ತಂದು ಸೇವಂತಿಗೆ ಎಲ್ಲ ಹಾಕಿದೆ. ರೇಟ್ ಸಿಗ್ಲಿಲ್ಲ, 10 ರೂಪಾಯಿಗೆ 10 ಮಾರು ಅಂದ್ರೆ ತಗೊಳಂಗಿಲ್ಲ ಯಾರು. ಆ ರೀತಿಯಾಗಿ ಆಯ್ತು, ಎಲ್ಲ ನಾಶ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಿ. ಅದು ಬಹಳ ಕಷ್ಟ ಸಣ್ಣ ರೈತ ಬದುಕೋದು ಇವತ್ತಿನ ದಿನ. ಅಂದ್ರೆ ಈ ಹೂವು ಅಂದ್ರೆ ಸೀಸನ್ಗಳು, ಈಗ ಹಬ್ಬ ಹರಿದಿನಗಳಲ್ಲಿ, ಜಾತ್ರೆ ಮದುವೆಗಳಲ್ಲಿ, ಇಂಥ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ನಾವು ಅದರಿಂದ ಆದಾಯ ಕಾಣಬಹುದು. ಸರ್, ಆದಾಯ ಕಾಣೋದಕ್ಕಿಂತ ನನಗೆ ಅಭಿಪ್ರಾಯ ಏನಂತಂದ್ರೆ, ಅದಕ್ಕಿಂತಲೂ ತರಕಾರಿ, ಹಣ್ಣು, ಹಂಪಲು ಹಾಕಿದ್ರೆ ಅದು ಆಹಾರವಾಗಿಬಿಡ್ತೈತೆ. ಒಂದು ಹೂವು ಕೊಡಬೇಕಂತಂದ್ರೆ ನನಗೆ ಲಾಭನ ಆಗಬೇಕು, ಅದನ್ನು ಲಾಸ್ ಆಗ್ತಿದೆ. ಆ ಸಂದರ್ಭ ಬೇಡ ಬೇಡ, ಇನ್ನ ಬೇರೆ ಯಾರಾದ್ರೂ ಬೆಳ್ಕೊಂಡು ಅನುಕೂಲ ಮಾಡ್ಕೊಂಡು ಇರ್ತಕ್ಕಂತ ಶಕ್ತಿ ಇರ್ತಕ್ಕಂಥದ್ದು ಅಬ್ಬಿಡಿಸಿ ಕಟ್ ಮಾಡೋ ಇದು ಮಾಡೋಕ್ಕಿಂತ ಇವೆಲ್ಲ ಮಾಡ್ತಾ ಇದೀವಿ ಸರ್. ನಾವು ಈಗ ತರಕಾರಿಗಳನ್ನ ಬೆಳೆದ್ರೆ ನೀವು ಯಾವತ್ತಾದ್ರೂ ಬೆಳೆದಿವಿ ಸರ್, ಟೊಮೊಟೊ ಹಾಕಿ ಕೈ ಸುಟ್ಕೊಂಡಿವಿ, ಆಮೇಲೆ ಬದನೆ ಗಿಡ ಹಾಕಿದ್ವಿ ಸುಟ್ಕೊಂಡಿದೀವಿ, ಆಮೇಲೆ ಸ್ವಲ್ಪ ಮೆಣಸಿನಕಾಯಿ ಆಯ್ತು. ಅದು ಮೆಣಸಿನಕಾಯಿ ಬಂದಾಗ ಮಳೆ ಇಳ್ಕಂತ ಮೊನ್ನೆ ಮಳೆ ಇಳ್ಕಂತ ಎಲ್ಲ ಬೂಜು ಬಂದು ಬಿಡ್ತಲ್ಲ ನಮ್ಮ ಕಣದಲ್ಲಿ ಹರಡಿದ್ದು ಮುಚ್ಚಿ ತೆಗಿಲಿಲ್ಲ, ಹನಿ ಬರ್ತಲೇ ಐತೆ, ವಾರಗಟ್ಟೆ ಹಿಡ್ಕೊಂಡು ಎಲ್ಲ ಕಳಿಸಿ ಹೋಗ್ಬಿಡ್ತದೆ. ಹಿಂಗೆ ಯಾವುದನ್ನು ಸುಖನೇ ಇಲ್ಲ ರೈತನಿಗೆ, ಹಂಗಾಗಿದೆ ಇವತ್ತಿನ ದಿನ. ನೀವು ಹಾಕಿದಂಥ ಸಂದರ್ಭದಲ್ಲಿ ಧಾರಣೆ ಒಳ್ಳೆ ಧಾರಣೆ ಇರಲ್ಲ, ಒಳ್ಳೆ ಧಾರಣೆ ಇದ್ದಾಗ ನಿಮ್ಮಲ್ಲಿ ಬೆಳೆ ಇರಲ್ಲ, ಇಂಥ ಪರಿಸ್ಥಿತಿ ನಮ್ಮ ರೈತರಿಗೆ ಒದಗಿ ಬರ್ತಾವಲ್ವ? ಇಂಥ ಪರಿಸ್ಥಿತಿ ವ್ಯವಸ್ಥೆ ಬದಲಾವಣೆ ಆಗ್ಬೇಕಂದ್ರೆ ನಮಗೆ ಏನು ಇವತ್ತಿನ ನಮ್ಮ ಸರ್ಕಾರಗಳು ಇಲಾಖೆಗಳಿದಾರಲ್ಲ ಅವ್ರು ವ್ಯವಸ್ಥಿತವಾಗಿ ಸಂದರ್ಭ ನೋಡಿ ಮಾಡಿಸಿದ್ರೆ ಅನುಕೂಲ ಅಂತ ನನ್ನ ಭಾವನೆ. ನಿಗದಿಯಾದಂಥ ಬೆಲೆ ಕೊಡಬೇಕು. ಟೊಮೆಟೊ ಒಂದು ಟೈಮ್ 5 ರೂಪಾಯಿ ಕೆ ಜಿ ಆಗುತ್ತೆ, ಒಂದು ಟೈಮ್ 100 ರೂಪಾಯಿ ಕೆ ಜಿ ಆಗುತ್ತೆ, ಅಂದರೆ ಇದು ಒಂದು ಒಂದು ಈಕ್ವಲ್ ರೇಟ್ ಇರಬೇಕಲ್ವಾ? ಈರುಳ್ಳಿ ಮಾರಿ ಇದೇನು ಗೋಣಿಚೀಲದಲ್ಲಿ ತುಂಬ್ಕೊಂಬಂದಿದ್ದ ದುಡ್ಡು ಒಂದೊಂದ್ಸರಿ ಅಲ್ಲೇನೆ ಬಿಟ್ಟು ಬಂದಿದ್ದೀವಿ ಎಲ್ಲ ಅಂತ ಹೇಳಿದ್ರು. ಅದು ಕೆಲವರಿಗೆ ಮಾತ್ರ ಅನುಕೂಲ ಆಗ್ಬೋದು ಅಷ್ಟೇ, ಅದು ಎಲ್ಲ ಟೈಮ್ ಎಲ್ಲರಿಗೆ ಅನುಕೂಲ ಆಗಲ್ಲ. ಅದು ಸಣ್ಣ ರೈತರಿಗೆ ಸ್ವಲ್ಪ ಮಧ್ಯಮ ರೈತರಿಗೆ ಕಷ್ಟ ಆಗ್ತಿದೆ, ಅದೆಲ್ಲ ಸುಳ್ಳು. ಅದು ಅದು ತುಂಬ್ಕೊಂಬಂದಿದ್ದು ಅವ್ನಿಗೆ ಅನುಕೂಲ ಇರ್ತೈತೆ, ಅದು ಬೇಕಾದಷ್ಟಿದೆ. ಇವತ್ತಿನ ರೈತರು ದೊಡ್ಡ ದೊಡ್ಡ ರೈತರನ್ನು ಇವತ್ತಿನ ದಿನ ಸಾಲಗಾರರಾಗಿ ಜಮೀನು ಮಾರ್ತಾ ಇದ್ದಾರೆ, ಅಂತ ಕಷ್ಟ ಬಂದಿದ್ದಾವೆ ಇವತ್ತಿನ ದಿನ. ಈಗ ಎಲ್ಲೋ ಒಂದ್ ಕಡೆ ರೇಷ್ಮೆ ಬೆಳಿಬೇಕಂತ ಮನಸ್ಸು ಮಾಡಲಿಲ್ಲ ನೀವು? ರೇಷ್ಮೆ ಬೆಳಿಬೇಕಂತೇಳಿ ನಾನು ಇದಕ್ಕೆ ಹೋಗಿದ್ದೆ, ರೇಷ್ಮೆ ಇಲಾಖೆಗೆ ಹೋಗಿ ಕೇಳ್ಕೊಂಬಂದೆ ಸಾಹೇಬ್ರನ್ನ, ಅಸ್ಟೆಂಟ್ ಡೈರೆಕ್ಟರ್ ಕೇಳಿದೆ, ಸರ್ ತೆಂಗಿದೆ ಮಧ್ಯದಲ್ಲಿ ಹಾಕ್ಬೋದು ಅಂತಂದ್ರು. ಮೊದಲಲ್ಲಿ ಆ ಕಡೆ ಅಲ್ಲಿ ಹಸಿರು ಕಡೆ ಹಾಕ್ತಾರಪ್ಪ, ನೀನು ಹಾಕಿದ್ರೆ ತೆಳುವಾಗ್ತೀನಿ, ನಿನ್ನ ಇಷ್ಟ ನೋಡು ಅಂತ ಹೇಳಿದರು. ಅದಕ್ಕೆ ಅವ್ರು ಹಂಗೆ ಅಂದಾಗ ನಾವೇನು ಮಾಡೋದು, ಅದಕ್ಕೆ ಬಗ್ಗೆ ಸೌಲಭ್ಯ ಸಿಗಬೇಕು ನಮಗೆ, ನಾವೇ ಸ್ವಂತ ಮನೆ ಕಟ್ಟೋಕ್ಕಾಗಲ್ಲ ರೇಷ್ಮೆ ಮನೆ. ತೆಂಗಿನ ಮಧ್ಯದಲ್ಲಿ ಏನು ತಪ್ಪು, ಸ್ವಲ್ಪ ಬೆಳೆ ಚೆನ್ನಾಗೇ ಬರುತ್ತೆ, ಏನು ತೊಂದರೆ ಏನಾಗಲ್ಲ. ನಾವೇನು ಆರ್ಗಾನಿಕ್ ಮಾಡ್ತೀವಲ್ಲ, ನಾವು ರೇಷ್ಮೆ ಹಾಕೋದ್ರಿಂದ ಲಾಭ ಏನ ಸರ್ ಅಂತಂದರೆ, ಸರ್ಕಾರಿ ಗೊಬ್ಬರ ಹಾಕಲ್ಲ ಅವಾಗ, ರೇಷ್ಮೆಗೆ ಹಾಕಬಾರ್ದು, ಅದರಿಂದ ತೆಂಗು ಅನುಕೂಲ ಆಗ್ತೈತೆ. ರೈತ ರೇಷ್ಮೆ ಎಷ್ಟು ಬೇಕೋ ಬೆಳ್ಕೊಳ್ಳಿ, ಎಷ್ಟಾದರೂ ಬರಲಿ, ಸರ್ಕಾರಿ ಗೊಬ್ಬರ ಹಾಕೋ ತಡೆಗಟ್ತಾನೆ, ಅದಕ್ಕೆ ತೆಂಗಿಗೆ ಅದಕ್ಕಲ್ಲ ಆರೋಗ್ಯ ಚೆನ್ನಾಗಿರ್ತೈತೆ. ನಾಟಿ ಕೋಳಿಗೆ ಫಾರಂ ಕೋಳಿಗೆ ವ್ಯತ್ಯಾಸ ಇರಲ್ಲ, ಆ ಥರ ಇರ್ತೈತೆ, ಅಂಥ ವ್ಯವಸ್ಥಿತವಾಗುತ್ತೆ. ಅದೊಂದು ಅಭಿವೃದ್ಧಿಯಾಗುತ್ತೆ. ತೆಂಗುಗಳ ನಡುವೆ, ಅಡಿಕೆ ನಡುವೆ ಏನು ರೇಷ್ಮೆ ಹಾಕ್ಸೋದು ಭಾಳ ಒಳ್ಳೆಯದು. ಭೂಮಿಯ ಗುಣಮಟ್ಟನ ನಾವು ಕಾಪಾಡಿದಂಗೆ ಭೂಮಿನ ಏನು ಇವತ್ತಿನ ಕೆಮಿಕಲ್ಸ್ ಹಾಕಿ ಇದೆಲ್ಲ ಹಾಕಿ ಮೆಡಿಸಿನ್ ಹಾಕಿ ಕಳೆನಾಶಕ ಹಾಕಿ ಎಲ್ಲ ಹಾಳು ಮಾಡೋದ್ರಿಂದ ಇದನ್ನು ಸ್ವಲ್ಪ ಉಳಿಸಿದಂಗೆ ಆಗುತ್ತೆ. ಭೂಮಿನ ಕೊನೆ ಪಕ್ಷ ಭೂಮಿನ ಉಳಿಸಿ ಅಂತೀವಿ, ಆಮೇಲೆ ಭೂಮಿ ಉಳಿಸೋದ್ರ ಜೊತೆಗೆ ಉತ್ತಮವಾದಂಥ ಬೆಳೆ ಸಿಗುತ್ತೆ ನಮಗೆ. ರೇಷ್ಮೆ ಎಷ್ಟು ಮಟ್ಟಿಗೆ ಸಿಗುತ್ತೆ ನನಗೆ ಮುಖ್ಯ ಅಲ್ಲ, ತೆಂಗು ಉಳಿತೈತೆ, ಅಡಿಕೆ ಉಳಿತೈತೆ, ಒಂದು ಫಲವತ್ತಾದಂಥ ಭೂಮಿಯಲ್ಲಿ ನಮ್ಗೆ ಉಳಿತೈತೆ, ಇದು ಅನುಕೂಲ ಆಗುತ್ತೆ. ಈಗ ರಾಗಿ ಹಾಕಿದ್ವಿ ಅಂತ ಹೇಳಿದ್ರ, ರಾಗಿ ಎಷ್ಟು ಎಕರೆ ಒಳಗಡೆ ಹಾಕಿ ಯಾಕೆ ಲಾಸ್ ಆದರೆ ರಾಗಿಯಲ್ಲಿ? ಸರ್, ರಾಗಿ ಹಾಕಿದ್ವಿ ಅಂತಂದರೆ ರಾಗಿಗೆ ಖರ್ಚು ಜಾಸ್ತಿ. 1.5 ಎಕರೆ ರಾಗಿ ಹಾಕಿದ್ದೀವಿ ನಾವು. ಒಂದ್ಸಾರಿ ಚೆನ್ನಾಗೇ ಬಂತು, ಒಂದ್ಸಾರಿ ಒಂದು 35 ಪ್ಯಾಕೆಟ್ ಆಯಿತು. ಈಗ ಈ ಸಾರಿ ಹಾಕಿದ್ರೆ ಬರೀ 10 ಪ್ಯಾಕೆಟ್ ಆಗಲಿಲ್ಲ. ಪರಿಸ್ಥಿತಿ ಯಾಕಂದ್ರೆ ಅದನ್ನು ಜಾಸ್ತಿ ಖರ್ಚು ಭಾಳ ಬರ್ತಾವೆ, ಅದಕ್ಕೆ ಲೇಬರು, ಕಳೆ ತೆಗೆಯೋದು, ಎಡೆ ಹೊಡೆಯೋದು, ಮತ್ತು ಒಂದೊಂದೇ ತಾನೆ ಕೊಯ್ಯಬೇಕು ಈ ಕಡೆ ಎಲ್ಲ, ಮತ್ತು ಜಿನ್ನಿ ಬಿಡಿಸ್ಬೇಕು, ಇದೆಲ್ಲ ನೋಡಿದಾ ಇದ್ದರೆ ಉತ್ಪಾದನೆಗಿಂತ ಖರ್ಚು ಜಾಸ್ತಿ ಬಂತದ್ದು. ಬೆಳೆಗಿಂತ ಜಾಸ್ತಿ ಖರ್ಚು ಬಂದಾಗ ಅದಕ್ಕೆ ಬೇಡ ಅಂತ ಮೆಕ್ಕೆಜೋಳ ಹಾಕ್ತಾಯಿದ್ವಿ. ಆ ಮೆಕ್ಕೆಜೋಳ ಸಮೇತಗೂ ಪದೇ ಪದೇ ಹಾಕೋದು ಅದನ್ನು ಸರಿಯಲ್ಲ, ಒಂದೊಂದು ಬೆಳೆ ಚೇಂಜ್ ಮಾಡುತ್ತಿರ್ಬೇಕು ಅದಕ್ಕೆ. ಈಗ ನೀವೊಂದು ಮಾತು ಹೇಳಿದ್ರೆ, ರಾಗಿ ಹಾಕಿದ್ವಿ ಸಾಕಷ್ಟು ಖರ್ಚು ಬಂತು ಅಂತ ಹೇಳಿದ್ರೆ, ಅಂದ್ರೆ ಖರ್ಚನ್ನು ಕಡಿಮೆ ಮಾಡಿಕೊಳ್ಳುವಂಥ ಒಂದು ಪ್ಲಾನ್ ನಿಮ್ಮಲ್ಲೇ ಇರಬೇಕಲ್ವಾ? ಇದೆ ಅಲ್ಲ, ನಾವು ಕಡಿಮೆ ಮಾಡ್ಕೊಳಕ್ಕಂತ ಬಿತ್ತನೆ ಮೊದಲು ನಾಟಿ ಮಾಡ್ತಿದ್ವಿ, ಈಗ ಸಾಲು ಸಾಲು ಬಿತ್ತನೆ ಮಾಡಿದ್ದೀವಿ, ಬಿತ್ತನೆ ಮಾಡಿ ಎಡೆಕುಂಟೆ ಹೊಡೆದ್ವಿ, ಎಡೆಕುಂಟೆ ಹೊಡೆದ್ರೂ ಸಹ ಅಲ್ಲೇದೆಲ್ಲ ಕಳೆ ಬಂದಾಗ ಅದನ್ನ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಸರ್ಕಾರಿ ಗೊಬ್ಬರ ಬಿಟ್ಟು ಧನ ಗೊಬ್ಬರನ ಹಾಕ್ತೀವಿ ನಾವು. ಅಂಥದ್ದು ಇವತ್ತಿನ ದಿನ ಬೆಳೆದಂಥ ಬೆಳಿಗ್ಗೆ ಭಾಳ ಕಡಿಮೆ ಆಗಿಬಿಡ್ತು ಇಳುವರಿ. ಕೂಲಿಯರ್ ಕೇಳಲ್ಲ, ಕೂಲಿ ಅದು ಎಲ್ಲ ಖರ್ಚನ್ನು ಸ್ವಲ್ಪ ಇದ್ದಿದ್ದನ್ನೆಲ್ಲ ವಾಡಿವೆ ಪಡಿವೆ ಅಡ ಇಟ್ಟಾದ್ರೆ ಅವ್ರಿಗೆ ಕೂಲಿ ಕೊಡಬೇಕು. ಅಂದರೆ ಎಲ್ಲದೂ ಬೇರೆ ಕೂಲಿ ಕಾರ್ಮಿಕರ ಮೇಲೆ ಅವಲಂಬಿತರಾದಾಗ ಕೃಷಿಯಲ್ಲಿ ಅಷ್ಟೊಂದು ಲಾಭ ಆಗಲ್ಲ ಅಂತ ಹೇಳಿ. ಕೂಲಿ ಕಾರ್ಮಿಕರು ಬೇಕು, ಕೂಲಿ ಕಾರ್ಮಿಕರು ಅವನು ಬದುಕಬೇಕಲ್ಲ ಜೀವನ, ಅವ್ರಿಗೆ ತಕ್ಕಂತೆ ಬೆಲೆ ಕೊಡಬೇಕು. ರೈತನಿಗೆ ಉತ್ತಮವಾದಂಥ ದರ ಸಿಕ್ಕರೆ ಕೂಲಿ ಕಾರ್ಮಿಕನಿಗೂ ದರ ಹೆಚ್ಚಿ ಕೊಡಬಂದು ಅವನು. ನನಗೂ ಹಸುವು, ಕೂಲಿ ಕಾರ್ಮಿಕರಿಗೆ ಹಸುವು ಆಗೋದು ಸರಿಯಲ್ಲ. ಕಾರ್ಮಿಕ ಉಳಿಬೇಕು, ಅವನು ಮನುಷ್ಯ ತಾನೆ, ನಮ್ಮ ಕರ್ನಾಟಕದ ಮನುಷ್ಯ, ನಮ್ಮ ದೇಶದ ಮನುಷ್ಯ, ಅವನಿಗೆ ಬೇಕು ಕೂಲಿ. ಕೂಲಿ ಕಡಿಮೆ ಅಂದರೆ ನಾನು ಒಪ್ಪಲ್ಲ, ಕೂಲಿ ಹೆಚ್ಚಿಗೆ ಕೊಡಬೇಕು ಅವರಿಗೆ, ಬೆಳೆ ಹೆಚ್ಚಿಗೆ ಬರಬೇಕು, ಬೆಳೆಯತಕ್ಕಂತೆ ವೈಜ್ಞಾನಿಕ ಬೆಲೆ ಕೊಡಬೇಕು, ಅವಾಗ ಎಲ್ಲರೂ ಸಮನಾಗಿ ಬದುಕ್ತೀವಿ. ಮಳೆಗಾಲ ಮುಗೀತು, ಬೇಸಿಗೆ ಬಂತು, ಬೇಸಿಗೆಯಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳಿಬೇಕಂತ ಪ್ಲಾನ್ ಮಾಡ್ಕೊಂಡಿದ್ರ? ಬೇಸಿಗೆಯಲ್ಲಿ ಶೇಂಗಾ ಹಾಕೋಣ ಅಂತ ಇದ್ದೀವಿ, ನೀರಾವರಿ ಅದಲ್ಲ. ಈಗ ಮೆಕ್ಕೆಜೋಳ ಮುಗಿತಿದ್ದಂಗೆ ಈಗ ಡಿಸೆಂಬರ್ ತಿಂಗಳಲ್ಲಿ ಶೇಂಗಾ ಹಾಕಬೇಕಂತ ನೋಡೋಣ, ಅದರ ಮಟ್ಟಿಗೆ ಎಷ್ಟು ಮಟ್ಟಿಗೆ ಬರುತ್ತೆ ಅಭಿವೃದ್ಧಿನ. ನಮ್ಮಲ್ಲಿ ಉತ್ತಮವಾದಂಥ ಭೂಮಿ ಸರ್, ಕೆಂಪು ನೆಲ ಭಾಳ ಚೆನ್ನಾಗಿರುತ್ತೆ, ಆದರೆ ಅದಕ್ಕೆ ತಕ್ಕಂಥ ಬೆಳೆ ಬರೋದು ಕಷ್ಟ ಆಗ್ತೈತೆ. ಕರ್ಯಾಣ ಅವರೇ, ಇಷ್ಟೊಂದು ಕೃಷಿ ಬದುಕನ್ನು ಮಾಡಿಕೊಂಡು ಜೊತೆಗೆ ಮೊದಲೆಲ್ಲ ನೀವು ಕಂಬಳಿ ನೇಯಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರಿ, ಈ ಕಂಬಳಿ ನೇಯ್ಗೆಯ ಒಂದು ಕೆಲಸವನ್ನು ಯಾಕೆ ತ್ಯಜಿಸಿ ಈ ಕೃಷಿ ವೃತ್ತಿಗೆ ಅಷ್ಟೇ ಸೀಮಿತರಾದ್ರೆ? ಸರ್, ಕಂಬಳಿ ನೇಯ್ಗೆ ಅಂತಂದರೆ ನಾನು ಒಬ್ಬ ಆ ನೇಕಾರ ಸಮಾಜ ಹುಟ್ಟಿದ್ರಿಂದ ನಮ್ಮ ತಂದೆ ತಾಯಿಗಳು ಕಂಬಳಿ ನೇಯ್ಕಂತಲೇ ಬತ್ತಿದ್ದಾರೆ. ನಾನು ಸಹ ಓದ್ಕೊಂತ ವಿದ್ಯಾವಂತನ ಹಾಕಿ ಅಂತಂದ್ರೆ ಕಂಬಳಿ ನೇಯ್ಕಂತಲೇ ಬಂದಿರೋನು. ಭಾಳ ಒಳ್ಳೆ ಮಾರ್ಕೆಟ್ ಇತ್ತು ಕಂಬಳಿಗೆ, ಮೇಕೆ ಕಾಯ್ತಕ್ಕಂಥ ದನ ಕಾಯ್ತಕ್ಕಂಥ ಜನ ಕಂಬಳಿನ ತಗೊಂಡೋಗಿ ಒದ್ದಿತ್ತಿದ್ರು. ಆದರೆ ಇವತ್ತು ದಿನ ಕಂಬಳಿ ನಮ್ಮನ್ನು ಬರೀ ವ್ಯಾತ್ರವು ಬೆಡ್ಶೀಟ್ ತಗೊಂಡೋಗಿ ಹಾಕ್ತಾರೆ, ಅವು ಇದಲ್ಲ. ಒಬ್ಬ ಬಾಣತಿ ಇದ್ದಾಳೆ ಅಂತಂದರೆ ಕಂಬಳಿ ಹಾಚಿದ್ರೆ ಅರ್ಧ ರೋಗ ಕಡಿಮೆ ಆಗ್ತಾವೆ. ಆಮೇಲೆ ಅದನ್ನ ಒದೆಯೋದ್ರಿಂದ, ಕಂಬಳಿ ಒದೆಯೋದ್ರಿಂದ ಏನು ಇವತ್ತು ಕೆಲವು ಕಜ್ಜಿ ತುರಿಕೆ ಅಂತ ಹೇಳ್ತಾರಲ್ಲ, ಕೆಲವು ಚರ್ಮ ರೋಗಗಳು ದೂರ ಆಗ್ತಾವೆ. ಆಮೇಲೆ ಅದು ಭಾಳ ಆರೋಗ್ಯಕರವಾದದ್ದು, ಯಾಕಂದರೆ ಕುರಿಗೆ ಆ ಕುರಿ ಕೂದಲಲ್ಲಿ ಬೆಳೆದಂಥ ಪ್ರಾಮಾಣಿಕವಾದಂಥ ಕಂಬಳಿ ನಮ್ಮದು. ಅದರಲ್ಲಿ ಏನಾದರೂ ಒಂದು ತಲೆ ಕೂದಲ ಬೇರೆ ಕೂದಲೇನ ಸೀತಂದರೆ ಅದು ನಾವು ಗಂಜಿ ಹಚ್ಚಿ ಬಾಸ್ಬಾರ ಚಟ್ ಅಂತ ಎಗರಿಬಿಡ್ತೈತೆ, ಅದು ನಿಲ್ಲೋದಿಲ್ಲ ಪಕ್ಕ. ಇದು ಇದಕ್ಕೆ ಬೆಲೆ ಇಲ್ಲ. ಅವ್ರು ಕೊಡ್ತಕ್ಕಂಥ ಏನು ವೇಸ್ಟ್ ಕಚಡ ತಂದು ಉಲನ್ ರಗ್ ಅಂತ ಮಾಡ್ತಾರೆ, ಅದಕ್ಕೆ ಕಲರ್ ಕೊಟ್ಬಿಡ್ತಾರೆ, ಭಾಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇಂಥ ಈ ಅವ್ಯವಸ್ಥೆ ಇರೋದ್ರಿಂದ ಅವನಿಗೆ ನೇಕಾರನಿಗೆ ಬೆಲೆ ಸಿಗೋದಿಲ್ಲ. ಅವನು ನೇದು ಹೆದೆ ಹೊಡ್ಕೊಂಡು ಅದರ ಸುಣ್ಣ ಇರ್ತೈತೆ ಆ ಚರ್ಮದಿಂದ ತಂದಿರತಕ್ಕಂಥ ಉಣ್ಣಿಗೆನೆ, ಅದನ್ನು ಅಂಜಿ ಮಾಡಬೇಕು. ಅಂಜಿ ಮಾಡ್ಬೇಕಾದ್ರೆ ಸಹ ಧೂಳಲ್ಲಿ ಮುಷ್ಟಿ ಕಡಿಬೇಕು, ಅವನಿಗೆ ಟಿ ಬಿ ಕಾಯಿಲೆ ಬರ್ತಾವೆ, ಇವೆಲ್ಲ ತೊಂದರೆ ಆಗ್ತಾವೆ. ಅದ್ರ ಹಂಗಾಗಿ ಅವನಿಗೆ ಅಟ್ಲೀಸ್ಟ್ ಅವನಿಗೆ ಆರೋಗ್ಯವಾಗಿ ತಿನ್ನಕ್ಕಾದ್ರೂ ಆಹಾರ ಸಿಗುತ್ತಿಲ್ಲ. ಆ ಕಂಬಳಿ ಮಾರ್ಕೆಂಬಂದರೆ ಕಂಬಳಿನೇ ಹೋಗಲ್ಲ. ಅವಾಗ ಏನು ಮಾಡ್ತಾನೆ, ಅವನು ಅಲ್ಲಿ ಕಂಬಳಿ ಕಟ್ಟಾಕ್ತೀವಿ ಅಂತ ಹೇಳ್ತೀವಿ. ಕಟ್ಟಾಕಂದ್ರೆ ನಿಮ್ಮಂತ ಅಡಿಟ್ಟು ಬರ್ತೀವಿ, ಅದನ್ನ ಈ ವಾರ ಕೊಡಪ್ಪ, ಒಂದಿಷ್ಟು ದುಡ್ಡು ಕೊಡಪ್ಪ ಅಂತ ಹೇಳಿ ಅದಕ್ಕೆ ಬಡ್ಡಿ ತಗೊಂತಾನೆ ಅವನು. ಅವನು ಮತ್ತಿರ್ಗ ಎರಡು ಕಂಬಳಿ ಹತ್ತಿರ ತಿರ್ಗ ಮುಂದಿನ ಸಾರಿ ಹೆಂಗೆ ಹಾಕ್ತಾನೆ, ಮತ್ತೆ ಎಷ್ಟು ಸಾರಿ ಕೇಳ್ತೀರ ನೀವು, ಕೊನೆಗೆ ಅದನ್ನ ಮಾರಿ ಅರ್ಧ ರೇಟಿಗೆ ಕೊಟ್ಟು ಬರಬೇಕು. ಹಿಂಗೆ ಆಗಾಗಿ ಕೆಲವರೆಲ್ಲ ಕೈ ಬಿಟ್ಟು ಹೋದರು. ಎಷ್ಟು ವರ್ಷ ಮಾಡಿದ್ರೆ ಈ ವೃತ್ತಿಯನ್ನು ಕಂಬಳಿನೇ ಹೇಗೆ? ಅದು ನನ್ನ 60 ವರ್ಷ ಆಗಿದೆ ನಾನು ಬರಲಿ, ಒಂದು 20 ವರ್ಷ ಕಂಬಳಿ ನೇಯ್ದೇನೆ ಸರ್ ನಾನು. ಈಗ 8 ವರ್ಷ ನೀವು ಕಂಬಳಿ ನೇಯ್ಗೆ ಮಾಡಿ ಈಗೆಲ್ಲ ಒಂದು ವ್ಯವಹಾರ ಮಾಡಿದ್ರಲ್ಲ, ಎಷ್ಟು ನೀವು ನಿಮಗೆ ಆದಾಯ ಬಂತು 15-20 ವರ್ಷದ ಆದಾಯ ಅಂತಕ್ಕಂಥದ್ದು ಸುಳ್ಳು. ಯಾಕೆ ಸರ್ ಅಂತಂದರೆ ಈ ರೈತನಿಗೆ ಬೆಳೆ ಹಂಗೆ ಹಂಗೆ ಅದು ಕಂಬಳಿ ನೇಯೋದು ಹೆಂಗೆ ಸರ್ ಅಂತಂದರೆ, ಈ ವಾರ ಚಳಿಗಾಲ ಬಂತು ಕಂಬಳಿ ರೇಟ್ ಆಯ್ತಂದರೆ ಒಂದು 50 ರೂಪಾಯಿ ಹೆಚ್ಚಿಗೆ ಹೋಗೋದು, ಬೇಸಿಗೆಕಾಲ ಬಂತಂದರೆ ಸ್ಟಾಕ್ ಬೀಳೋದು ಕಡಿಮೆ ಆಗೋದು. ಇನ್ನು ಆದಾಯ ಎಲ್ಲಿ ಬಂತು, ಎಷ್ಟು ಹೆಚ್ಚಿಗೆ ಬಂತದ್ದು ಸುಳ್ಳದು ಆಗೋದಿಲ್ಲ. ಆದರೆ ಯಾಕೆ ಸರಿ ಆಗೋದಿಲ್ಲ ಅಂತಂದರೆ, ನಮಗಿಂತ ಕಡಿಮೆ ಆದ ರೇಟ್ನಲ್ಲಿ ಅಥವಾ ಇದರ ರೇಟ್ನಲ್ಲಿ ಒಂದು ಕಲರ್ ಅಂತ ಹೇಳಿಬಿಟ್ಟು ಇವ ಹತ್ರ ರಗ್ಗುಗಳು ಉಲನ್ ರಗ್ಗಳು ಅಂತ ಕೊಡ್ತಾರೆ, ಅವು ನಿಲ್ಲಬೇಕು. ಈಗ ದೇಶದಲ್ಲಿ ಭಾಳಷ್ಟು ಹಾಸ್ಟೆಲ್ಗಳಿದ್ದಾವೆ, ಹಾಸ್ಟೆಲ್ ಮಕ್ಕಳಿಗೆ ಆಸ್ಕೊಳ್ಳೋಕ್ಕೆ ಒದ್ಕೊಳ್ಳೋಕೆ ಇದು ಕೊಡಬೇಕು, ಹಂಗಾದ್ರೆ ನಮಗೆ ಸ್ವಲ್ಪ ಒಳ್ಳೆ ಹಣ ಸಿಗುತ್ತೆ. ಆಮೇಲೆ ಏನು ಮಿಲಿಟರಿ ಸೈನ್ಯಗಳು ಇವತ್ತು ನಮ್ಮ ದೇಶ ರಕ್ಷಕರು ಇದಾರಲ್ಲ, ಜೈ ಜವಾನ್ ಜೈ ಕಿಶನ್ ಅಂತ ಏನು ಹೇಳ್ತೀವಲ್ಲ, ಇವು ಕಂಬಳಿ ಕೊಟ್ಟಾಗ ಮಾತ್ರ ಅವನಿಗೂ ಬೆಚ್ಚಗಿರ್ತೈತೆ. ಇವು ಆದರೆ ಮಾತ್ರ ಈ ಕಸಬಿಗೆ ನಮ್ಗೆ ಬೆಲೆ ಸಿಕ್ಕಂಗಾಗುತ್ತೆ. ಆಮೇಲೆ ಉತ್ತಮವಾದಂಥ ಟೋಪಿ, ಅದರಲ್ಲೇ ಈ ಗುಡಿ ಕೈಗಾರಿಕೆಗಳು ಮಾಡ್ಬೋದು. ಅವನ್ನ ದಾರ ತಕ್ಕೊಂಡು ಅವನಿಗೆ ಮಣಿ ಮತ್ತು ಕೈಗೆ ಹಾಕೊಂಡ್ರೆ ಅದನ್ನ ಒಂದು ಸ್ವಲ್ಪ ಏನೋ ಒಂಥರ ಭಯ ಇದಿದೆ ಅಲ್ಲ ಅದೋಗುತ್ತೆ. ಆಮೇಲೆ ಬಾಣಂತರಿಗೆ ಏನೋ ಒಂಥರ ಏ ಅದು ಅದೇ ಇದಂತ ಗಾಬರಿಯಾಗಿ ಏನೋ ಐತಪ್ಪ ಇದು ಶನಿ ಸಿಕ್ಕಂತ ಅಂದರೆ ಅದೆಲ್ಲ ಸುಳ್ಳು. ಈ ಕಂಬಳಿ ಓದಿಯೋದ್ರಿಂದ ಹೀಟ್ ಆಗುತ್ತೆ ಮನುಷ್ಯಗಳು, ಹೀಟ್ ಆಗೋದ್ರಿಂದ ಅನುಕೂಲ ಆಗುತ್ತೆ, ಇದು ವೈಜ್ಞಾನಿಕವಾದ್ದು. ಅವೆಲ್ಲ ಏನನ್ನು ಕಟ್ಟಕಟ್ಟಾದ್ರೆ ಸುಳ್ಳದು, ಕಂಬಳಿ ಬೆಚ್ಚಗಿರುತ್ತೆ ಆರೋಗ್ಯವಾಗಿರುತ್ತೆ. ನಮ್ಮ ಜನ ಜಾಸ್ತಿ ಬಳಕೆ ಮಾಡಬೇಕು ಮಾಡಬೇಕು ಒಂದು ಜನ ಬಳಕೆ ಮಾಡೋಕ್ಕಿಂತಲೂ ಇದು ಸರ್ಕಾರನಾದರೂ ಗಮನ ಹರಿಸಿ ಹಾಸ್ಟೆಲ್ಗಳಿಗೆ ಮಕ್ಕಳಿಗೆ ಕೊಟ್ಟರೆ ಅವರು ಅದನ್ನ ಬಳಸಿ ಬರ್ತಾರೆ, ಆಗಿನಿಂದ ಸರಿ ಹೋಗ್ತಾರೆ ಸರ್. ಅದು ಭಾಳ ಮುಖ್ಯ. ಕಂಬಳಿ ಇದ್ದರೆ ಮಾತ್ರ ಇವತ್ತು ಪ್ರತಿಯೊಂದು ಈ ಒಂದು ಗದ್ದೆ ಹಾಸ್ತಾರೆ ಮದುವೆಯಲ್ಲಿ, ಗದ್ದೆಯಲ್ಲಿ ಕಂಬಳಿ ಹಾಸ್ತ ಅಂದ್ರೆ ಗದ್ದೆ ಹಾಸ್ತ ಅಂತ ಹೇಳೋದು, ಬರೇ ಕಂಬಳಿನೇ ಬೇಕಾಗುತ್ತೆ, ಅದಕ್ಕೊಂದು ಬಟ್ಟಿ ಕೊಡ್ತಾರೆ ಬಿಳೆ ದಾರನ. ಈ ರೀತಿಯಾದ ಅನುಕೂಲ ಇದೆ. ಈ ವೃತ್ತಿಯನ್ನ ಕಂಬಳಿನೇ ಹೇಗೆ ಅದು ನಿಮ್ಮ ಮಕ್ಕಳಿಗೆ ಏನು ಕಲಿಸಿಲ್ಲ ನೀವು ಸರ್? ಮಕ್ಕಳು ಕಲ್ತ್ಕೊಳಕ್ ನಾವೇ ಬಿಡ್ತಾ ಇದೀವಲ್ಲ, ಮಕ್ಕಳು ಕಲ್ತ್ಕೊಂಡು ಎಲ್ಲಿ ಬಂತು ಅವರಿಗೆ ದಾರ ಹೆಂಗಿರುತ್ತೆ ಅಂತ ಆಮೇಲೆ ಮುಂದೆ ತೋರಿಸ್ಬೇಕಾಗುತ್ತೆ, ವಿಡಿಯೋ ಮಾಡಿ ತೋರಿಸ್ಬೇಕಾಗತ್ತೆ, ಹಿಂಗಿತ್ತು ನೋಡು ಕಂಬಳಿ ಹಿಂದೆ ಅಂತ ಹೇಳ್ಬಿಟ್ಟು. ಯಾಕೆ ಸರ್ ಅಂದರೆ ಅವನಿಗೇನು ಗಿಡ್ತಾ ಇಲ್ಲ, ಅವನು ಇವತ್ತಿನ ಒಳ್ಳೆ ವೈಜ್ಞಾನಿಕವಾಗಿ ಅವನು ಚುರುಕಾಗಿ ಬೆಳಿತಾನೆ. ಏ ಹೋಗಪ್ಪ ನಾನು ಒಂದು ಗಾರಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ, ಅವನು ಬಿಡಪ್ಪ ನಾನು ಕಾರ್ ಹೊಡಿಯೋಕೆ ಹೋಗ್ತೀನಿ ಅಂತಾನೆ. ಅವನು ಹೆಂಗೆ ಕಲಿತಾನೆ, ಕಲಿಯೋದಿಲ್ಲ, ಅದನ್ನ ಕಲಿಯೋಕೆ ಇಷ್ಟನೇ ಪಡೋದಿಲ್ಲ. ನೀನು ಅಪ್ಪ ಹಾಕಿದ ಆದ ಬರಂತ ಮಾಡಪ್ಪ ನನಗೇನಂತ ಹೇಳ್ತಾಯಿರ್ತಾನೆ. ಒಪ್ಪ ನಮಗೆ ತಿರುಗಿ ಬೀಳ್ತಾರೆ ಅವನಲ್ಲನ್ನು. ನಮ್ಮ ಸ್ನೇಹಿತರು ಇದ್ದಾರಪ್ಪ, ನನಗೆ ಈ ಸರಿ ಮೆಕ್ಕೆಜೋಳ ಬೆಳೆದಪ್ಪ ಖುಷಿ ಆಯ್ತಪ್ಪ, ಸ್ವಲ್ಪ ಒಂದು 20,000 ಖರ್ಚು ಮಾಡಿದೆ 1,00,000 ಬಂತು ಅಂತಾರೆ. ಆದರೆ ಅದನ್ನೇ 2 ಸಾರಿ ಬೆಳೀತಾ ಹೋದರೆ ಅದಕ್ಕೆ ಬೆಲೆ ಸಿಗಲಿಲ್ಲ ಅಂದಾಗ ಅವ್ನು ಕಣ್ಣೀರು ಹಾಕ್ತಾನೆ. ಅವಾಗ ಅದ್ರ ಜೊತೆಗೆ ಉಪಕಸವಾಗಿ ಕುರಿ ಮ್ಯಾಕೆ ದನ ಕಟ್ಕೋಬೇಕು. ಅವು ಕಟ್ಕೊಂಡಾಗ ಉದಾಹರಣೆ ನೋಡ್ರಿ, ಒಂದು ಮ್ಯಾಕೆ ಆಯ್ತಂದ್ರೆ 2 ಮರಿ ಆಗ್ತೈತೆ, 2 ಮರಿ ಆಗ್ತಂತಂದ್ರೆ 1 ವರ್ಷ 6 ತಿಂಗಳು ಒಂದ್ಸರಿ 4 ಮರಿ ಆಗ್ತಾವೆ. ಒಂದು 20 ಮ್ಯಾಕೆ ಇದ್ರೆ ಅಲ್ಲಿಗೆ 4×8 80 ಮರಿ ಆಯ್ತು, 60 ಮರಿ ಉಳ್ಕೊಳ್ಳಿ, 20 ಮರಿ ಸತ್ತೋಗ್ಲಿ, 5,000 ಸಿಕ್ಕರನ್ನ 5,33,000 ರೂಪಾಯಿ ರೈತ ಉಳ್ಕೊಂತಾನೆ. ಗೊಬ್ಬರ ಉತ್ತಮದ ಗೊಬ್ಬರ ಸಿಗ್ತೈತೆ. ಈ ರೀತಿ ಅಭಿವೃದ್ಧಿ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಎರಡು ಕಡೆ ಬರ್ತಾರೆ, ಒಬ್ಬನ ನೇಕಾರ ಉಳಿಸ್ತೀನಿ, ಒಬ್ಬನ ರೈತನ ಉಳಿಸ್ತೀನಿ. ಒಂದು ಕಡೆ ಭೂಮಿ ಫಲವತ್ತಾಗ್ತೈತೆ, ಭೂಮಿ ಫಲವತ್ತಾಗ್ತಂದ್ರೆ ಉತ್ತಮವಾದ ಬೆಳೆ ಸಿಗುತ್ತೆ, ಬೆಳೆ ಸಿಗುತ್ತಂದ್ರೆ ಆರೋಗ್ಯವಾದಂಥ ನಿಮಗೆ ಆಹಾರ ಕೊಡೋಕ್ಕಾಗುತ್ತೆ. ಒಳ್ಳೇದು ಕರಿಯಣ್ಣ ಅವರೇ, ಇಲ್ಲೇ ತನಕ ನಿಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಧನ್ಯವಾದಗಳು. ಇದುವರೆಗೂ ಕೃಷಿ ಬದುಕಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕ ಕರಿಯಣ್ಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಇದೊಂದು ಪ್ರಕಟಣೆ. ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಚಿತ್ರದುರ್ಗ ವತಿಯಿಂದ ಭಾರತ ಸರ್ಕಾರದ ಮಾರ್ಗಸೂಚನೆಯಂತೆ ದಿನಾಂಕ 7/11/2022 7/12/2022 ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಜಾನುವಾರುಗಳಿಗೆ ಕಾಲುಬಾಯಿ ರೋಗದ ವಿರುದ್ಧ ಲಸಿಕೆಯನ್ನು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ರೈತರ ಮನೆ ಬಾಗಿಲಿನಲ್ಲಿ ಉಚಿತವಾಗಿ ಜಾನುವಾರು